ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮುಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರು ಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಈಗ ಕೇಳಿ ಗೇಣಿ ಭತ್ತದ ಕೃಷಿ ಅನುಭವ. ಈ ಕುರಿತು ಸಾಲಿಗ್ರಾಮದ ಆನಂದ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು. ಆನಂದ ಪೂಜಾರಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಕೃಷಿಯಲ್ಲಿ ಸಾಕಷ್ಟು ಸವಾಲುಗಳನ್ನ ರೈತರು ಎದುರಿಸುವುದನ್ನ ನಾವು ನೋಡ್ತಾ ಇದ್ವಿ. ಇತ್ತೀಚಿನ ವರ್ಷಗಳಲ್ಲಂತೂ ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು, ಅಕಾಲಿಕ ಮಳೆ ಆಗ್ಬೋದು, ಅಥವಾ ಬೆಲೆಯಲ್ಲಿ ಆಗ್ತಾ ಇರುವಂತಹ ಒಂದು ಏರುಪೇರು ಆಗ್ಬೋದು, ಕೂಲಿ ಆಳುಗಳ ಸಮಸ್ಯೆ ಆಗ್ಬೋದು, ಹೀಗೆ ಸಮಸ್ಯೆಗಳು ಉದ್ದಕ್ಕೂ ಪಟ್ಟಿ ಇದೆ. ಈ ಸವಾಲುಗಳನ್ನ ಎದುರಿಸುವುದು ಹೇಗೆ ಅಂತ ನೀವು ಕಂಡುಕೊಂಡಂತಹ ಮಾರ್ಗ ಏನು? ನಾವು ಕಂಡುಕೊಂಡ ಮಾರ್ಗ ಅಂದ್ರೆ ಸರ್, ನಮ್ಗೆ ಸಾಕಾಗಿ ಹೋಯ್ತು, ಕೃಷಿ ಮಾಡಿಯೇ ಸಾಕಾಗಿ ಹೋಯ್ತು. ಅದೇ ಬೇರೆ ಹಿಡಿದೋಯ್ತು ಕೃಷಿ ಬಗ್ಗೆ. ಈಗ ಒದ್ದಾಡಿ ಒದ್ದಾಡಿ ಫುಲ್ ಲಾಸ್ ಅದ ಬಿಟ್ರೆ ಅದ್ರಾಗ ಇದಾಗಿಲ್ಲ. ಈಗಲ್ಲ, 2 ವರ್ಷದಿಂದ ಸುಗ್ಗಿ ಮತ್ತೆ ಖಾತಿ ಎರಡೂ ಮಾಡ್ತಾ ಇತ್ತು. ಆದ್ರಿಂದ ಸುಗ್ಗಿಯಲ್ಲಿ ಸ್ವಲ್ಪ ಇದಾಗ್ತಾ ಇತ್ತು ಅಷ್ಟೇ. ಈಗ ಖಾತಿಯೆಲ್ಲ ಏನು ಇದಾಗುದಿಲ್ಲ ನಮ್ಗೆ. ಮತ್ತೆ ನಮ್ದು ಮಿಷನರಿ ಎಲ್ಲ ಬಾಡಿಗೆ ಇಟ್ಕೊಂಡು ಅದ್ರಲ್ಲಿ ಸ್ವಲ್ಪ ಇದ್ರಲ್ಲಿ ಮ್ಯಾನೇಜ್ ಅದ್ರಲ್ಲಿ ಏನಾದ್ರು ಒಂದು ಇದು ಮಾಡ್ತಾ ಉಂಟು. ಈಗ ಕೂಲಿ ಆಳುಗಳ ಸಮಸ್ಯೆ ಎಲ್ಲ ಕಡೆಯೂ ಇದೆ, ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇದೆ. ವಿಶೇಷವಾಗಿ ಕೃಷಿಯಲ್ಲಿ ಈ ಕೂಲಿ ಆಳುಗಳ ಸಮಸ್ಯೆ ಇರುವಂತಹದ್ದು, ಅದರಲ್ಲೂ ವಿಶೇಷವಾಗಿ ಭತ್ತದ ನಾಟಿ ಮಾಡುವುದು, ಕೊಯ್ಲು ಮಾಡುವಂತದ್ದು ಸಮಸ್ಯೆ ಆಗ್ತದೆ. ಇದಕ್ಕೆ ಮಿಷನರಿಯ ಉಪಯೋಗ ಹೇಗೆ? ಅದೀಗ ಆಳುಗಳದೆಲ್ಲ ಮಿಷನರಿ ಬರ್ಲಿಕ್ಕೆ ಹೋಗಿ ಕೃಷಿ ಮಾಡುದು. ಈಗ ಇಲ್ಲ ಅಂದ್ರೆ ಕೃಷಿ ಇಲ್ಲ, ಕೃಷಿ ಕೈ ಮಿಷನರಿ ಇಲ್ಲ ಅಂದ್ರೆ ಕೃಷಿ ಕೈದೆ. ಈಗ ಯಾವುದೇ ಒಂದಿದಿಲ್ಲ ಅದರಲ್ಲಿ. ಮತ್ತೆ ಲೇಬರ್ ಸಿಗುವುದಿಲ್ಲ. ಈಗ ಲೇಬರ್ ಬರ್ಲಿಕ್ಕೆ ಹೇಳಿದ್ರು 800 ಕೋಡಿ 900 ಕೋಡಿ ಅಂತಾರೆ ಟೈಮಿಂಗ್. ಆ ತರ ಇದ್ರೆ ಕೃಷಿ ಕೆಲಸ ಆಗುದಿಲ್ಲ. ಕೃಷಿ ಕೆಲಸದಲ್ಲಿ ಟೈಮಿಂಗ್ ನೋಡಿದ್ರೆ ಕೆಲಸ ಆಗುದಿಲ್ಲ. ನಾವೇನಾದ್ರು ಮಾಡಿದ್ರೆ ಮಾಡ್ಬೇಕಷ್ಟೇ. ಈಗ ಕೃಷಿ ಯಂತ್ರಗಳ ಬಗ್ಗೆ ಹೇಳಿ. ಈಗ ನಾಟಿ ಮಾಡುವ ಒಂದು ಯಂತ್ರ, ಅದರ ಒಂದು ನಿರ್ವಹಣೆ ಮಾಡುವಂತಹದ್ದು ಹೇಗೆ, ಅದಕ್ಕೆ ಎಷ್ಟು ಕೂಲಿ ಆಳುಗಳು ಬೇಕಾಗ್ತದೆ, ಜೊತೆಗೆ ಈ ಬಗ್ಗೆ ಹೇಳಿ. ನಾಟಿ ಮಾಡುವ ಯಂತ್ರ ಅಂದ್ರೆ ಯಂತ್ರಕ್ಕೆ ಒಂದು ಇಬ್ರು ಸಾಕು. ಒಂದು ಇದು ನೈಜ ಕೊಡ್ಲಿಕ್ಕೆ, ಒಂದು ಇದ್ ಡ್ರೈವ್ ಮಾಡ್ಲಿಕ್ಕೆ, ಅದೆಲ್ಲ ಬರ್ಲಿಕ್ಕೆ ಹೋದ್ರೆ ಸ್ವಲ್ಪ ಈಗ ಕೃಷಿ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಅಷ್ಟೇ ನಮ್ಗೆ. ಸ್ವಲ್ಪ ವಿವರವಾಗಿ ಹೇಳಿಕ್ಕೆ, ನಾಟಿ ಮಾಡುವುದಂದ್ರೆ ಹೇಗೆ, ಅದಕ್ಕೆ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು? ಪೂರ್ವ ಸಿದ್ಧತೆ ಫಸ್ಟ್ ನೈಜ ರೆಡಿ ಮಾಡುದು, ಅದು ತುಂಬಾ ಕೆಲಸ ಆಗ್ತದೆ. ಅದು ನಾವೇ ಮಾಡುದು, ಚಾಪೆ ನೈಜಿ ನಾವೇ ಮಾಡುದು. ಅದು ಹೇಳಿ, ಚಾಪೆ ನೈಜಿ ಮಾಡುದು ಹೇಗೆ? ಚಾಪೆ ನೈಜಿ ಫಸ್ಟ್ ಮಣ್ಣು ಗಾಳಿಸಿ ಇಡಬೇಕು. ಮಣ್ಣು ಗಾಳಿಸಿದ ನಂತರ ಮಣ್ಣು ಬೇಕು. ಒಂದು ಎಕರೆಗೆ ನರ್ಸರಿ ಮಾಡಬೇಕು ಅಂದ್ರೆ, ಒಂದು ಎಕರೆ ನರ್ಸರಿಗೆ ಒಂದು 60-70 ಮೈಟ್, 70 ಟ್ರೈ ಬೇಕಾಗ್ತದೆ. 70 ಟ್ರೈಗೆ ಒಂದು 25 ಬುಟ್ಟಿ ಮಣ್ಣು ಬೇಕಾಗ್ತದೆ. ಗಾಳಿಸಿ ಇಡ್ಬೇಕು, ಕಲ್ಲಿಗೆ ಇಲ್ಲಿರ್ಬಾರ್ದು, ಡ್ರೈ ಮಣ್ಣನ್ನು ಗಾಳಿಸಿ ಇಡ್ಬೇಕು. 25-30 ಬುಟ್ಟಿ ಗಾಳಿಸೋದು ಯಾಕೆ? ಅದು ಮಿಷನಿಗೆ ಪ್ರಾಬ್ಲಮ್ ಆಗುತ್ತೆ. ಕಲ್ಲಿದ್ರೆ ನೈಜ ನಡುವುದಿಲ್ಲ, ಮಿಷನಿಂದ ಆರ್ಮ್ ಕಟ್ ಆಗುತ್ತೆ, ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಸರಿಯಾದ ಮಳೆ ಬೇಕು, ಮಳೆ ಜಾಸ್ತಿ ಇದ್ರೂ ನೈಜ ಮಿಷನ್ ನಾಟಿ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಟಾಪ್ ಮಾಡ್ಬೇಕು, ಅವತ್ತು ಲಾಸ್ ಆಗುತ್ತೆ. ಲೇಬರ್ ಗೀಬರ್ ಎಲ್ಲ ಇರ್ತೀವಿ, ಇದು ಮಳೆ ಜಾಸ್ತಿ ಬಂದ್ರೆ ನಾಟಿ ಇಲ್ಲ, ಕ್ಲೋಸ್. ಅದೊಂದು ದೊಡ್ಡ ಸಮಸ್ಯೆ. ನೈಜ ಮಾಡುದು ಒಂದು 13-15 ದಿವಸದ್ದು, ಅದನ್ನು ಮಾಡುದೇ ಒಂದು ಕೆಲಸ ನಮ್ಗೆ. ಸಾಮಾನ್ಯವಾಗಿ ಕೈಯಿಂದ ನಾಟಿ ಮಾಡಬೇಕಿದ್ರೆ ನೇಜಿ ಇದು ಭತ್ತದ ಒಂದು 20-25 ಕೆಜಿ ಬೇಕು ಅಂತ ಹೇಳ್ತೀವಿ. ಮಿಷಿನ್ ಅಲ್ಲಿ ನಾಟಿ ಮಾಡಿದ್ರೆ ಎಷ್ಟು ಬೇಕು? ಒಂದು 15-16 ಕೆಜಿ ಬೀಜ ಸಾಕಾಗುತ್ತೆ ಒಂದು ಎಕರೆಗೆ. ಎಲ್ಲ ತಳಿಯೂ ಕೂಡ ಇದರಲ್ಲಿ ಮಿಷಿನ್ ಅಲ್ಲಿ ನಾಟಿ ಮಾಡಬಹುದು? ಹಾ, ಎಲ್ಲ ತಳಿ ಮಾಡಬಹುದು. ಅದೇ 20 ದಿನದೊಳಗೆ ನಾಟಿ ಮಾಡ್ಬೇಕು. 20 ದಿನ ಮೇಲಾದ್ರೆ ಅದು ಅಷ್ಟೇನು ಇದಾಗಲ್ಲ, ಸಕ್ಸಸ್ ಆಗಲ್ಲ ನಾಟಿ. ಒಟ್ಟು ನಾಟಿ ಆಗ್ತದೆ, ಆದ್ರೆ ಇಳುವರಿ ಎಷ್ಟು ಬರಲ್ಲ. ಅದ್ರ ಇದ್ರಲ್ಲಿ ಏನಾದ್ರೂ ಗ್ಯಾಪ್ ಅಂತ ಬರ್ತದ ಮಿಷಿನ್ ನಾಟಿಯಲ್ಲಿ? ಗ್ಯಾಪ್ ಎಷ್ಟು ಬೇಕಾದ್ರೂ 4 ಇಂಚಿಗೆ ಇಡಬಹುದು, 8 ಇಂಚಿಗೆ ಇಡಬಹುದು. ಅಲ್ಲ, ಒಂದೊಂದು ಸ್ಕಿಪ್ ಆಗುವಂತ ಬರ್ತದ ಸಮಸ್ಯೆ ಬರ್ತದ? ಸಮಸ್ಯೆ ಮ್ಯಾಟಲ್ ಏನೋ ಪ್ರಾಬ್ಲಮ್ ಇದ್ರೆ ಆಗ್ತದೆ. ಈ ಮ್ಯಾಟ್ ಕೆಲವು ಕಡೆ ಹುಟ್ಟಿದ್ರೆ, ಈ ದನಗಿನ ಮೆಟ್ಟಿ ಹಾಳು ಮಾಡಿದ್ರೆ, ಆ ತರ ಇದ್ರೆ ಆಗುತ್ತೆ. ಮತ್ತೆ ಕೈಯಿಂದ ಏನಾದ್ರೂ? ಹಾ, ಕೈಯಿಂದ ಮಾಡಬಹುದು. ಅದು ವೇಸ್ಟ್ ಪೀಸ್ ಅಲ್ಲೇ ಹಾಕ್ತೀವ, ಅಲ್ಲಿ ಹಿಂದ್ಗಡೆ ಒಬ್ಬ ಇರ್ತಾನೆ, ನಾವು ಅದಕ್ಕೆ ಹಾಕ್ತಾ ಬರ್ತಾನೆ. ಹಾಕಿದ್ರೆ ಸಾಕು, ಅಲ್ಲಿ ನಿಲ್ತದೆ. ಈಗ ನೇಜಿಯನ್ನ ಈ ಮೆಷಿನ್ ನಾಟಿ ಮಾಡಬೇಕಿದ್ರೆ ಮೊದಲಾಗಿ ಪೂರ್ವ ಸಿದ್ಧತೆಯಾಗಿ ಭೂಮಿಯ ಸಿದ್ಧತೆ ಹೇಗೆ ಮಾಡ್ಕೋಬೇಕು? ಉಳುಮೆ ಮಾಡೋದೆಲ್ಲ ಹೇಗೆ? ಉಳುಮೆ ಫಸ್ಟಿಗೆ ಹೊಡಿ ಎಲ್ಲ ರೆಡಿ ಮಾಡಿ ಇಡೋದು, ಗದ್ದೆಲ್ಲ ಸರಿ ಮಾಡಿ ಮತ್ತೆ ನೀರಾದ್ರ ಮೇಲೆ ಎಲ್ಲ 2 ಸಲ ಹೂಡುದು, ನಾಟಿ ಮಾಡ್ತಾ ಬರೋದು. ಫಸ್ಟಿಗೆ ನಾವು ಡ್ರೈ ಹುಟ್ಟಿ ಮಾಡ್ತೀವಿ ಟ್ರ್ಯಾಕ್ಟರ್ಲ್ಲಿ, 2 ಸಲ ಹೊಡಿ ಗೊಬ್ಬರ ಹಾಕಿ ಹೊಡಿ ಬಿಡ್ತೀವಿ. ಮತ್ತೆ ಮಳೆ ಬಿದ್ರ ಮೇಲೇನೆ 2 ಸಲ ಟ್ರ್ಯಾಕ್ಟರ್ಲ್ಲಿ ಹೊಡಿಯೋದು, ಮತ್ತೆ ನಾಟಿ ಮಾಡ್ತಾ ಬರೋದು. ನಾಟಿ ಮಾಡಿ 15 ದಿನದ ನಂತರ ಒಂದ್ಸಲ ಸಾರ ಕೊಡುದು, ಒಂದು ವೀಡರ್ ಹೊಡಿಸೋದು ಮಿಷನ್ ನಾಟಿ. ಸಾರ ಕೊಡುದು ಅಂದ್ರೆ ರಾಸಾಯನಿಕ ಗೊಬ್ಬರ? ಅದೊಂದು ಎಕರೆಗೆ ಒಂದು 30 ಕೆಜಿ ಅಂಜಿಟ್ ಕೊಡುದು ಎಕರೆಗೆ. ಒಂದ್ 2-3 ಸಲ ಕೊಡ್ತೀವಿ ನಾವು ಒಂದ್ ಎಕರೆಗೆ, 15 ದಿನಕ್ಕೆ ಒಂದ್ಸಲ ಒಂದು 25-30 ದಿನದ ಒಳಗಡೆ ಒಂದ್ಸಲ ಕೊಡ್ತೀವಿ, ಒಂದು 35-40 ದಿನದ ಒಳಗಡೆ ಒಂದ್ಸಲ ಕೊಟ್ಟು ಕ್ಲೋಸ್ ಮಾಡಿಬಿಟ್ಟು 3 ಟೈಮ್ ಕೊಡ್ತೀವಿ. ಅದೇ ಪ್ರಮಾಣ ಕೊಟ್ಬಿಡ್ತೀವಿ, ಜಾಸ್ತಿ ಮಾಡಲ್ಲ. ಈ ಕಳೆ ಕೀಳುವುದು ಅಥವಾ ಕಳೆ ತೆಗೆಯುವುದೆಲ್ಲ ಹೇಗೆ? ಕಳೆ ಕೀಳುವುದೆಲ್ಲ ಈಗ ತುಂಬಾ ಸಮಸ್ಯೆ ಆಗಿದೆ, ಲೇಬರ್ ಪ್ರಾಬ್ಲಮ್, ಲೇಬರ್ ಸಿಗುವುದಿಲ್ಲ, ಕಳೆ ಗದ್ದೆ ಇಳಿಲಿಕ್ಕೆ ಲೇಬರ್ ಸಿಗುವುದಿಲ್ಲ. ಅದಕ್ಕೆ ಈಗ ಮಧ್ಯ ಕೋನ ವೀಡರ್ ಓಡಿಸೋದು, ಮತ್ತೆ ಸ್ವಲ್ಪ ಕಳೆನಾಶಕ ಪ್ರೇಮ ಮಾಡುದು, ಇದೆಲ್ಲ ಉಂಟು ಈಗ. ಮತ್ತಿಲ್ಲ ಅಂದ್ರೆ ಆಗುದಿಲ್ಲ, ಈಗ ಕಳೆ ಇದೆ ನಿರ್ವಹಣೆ ಭಾರಿ ಕಷ್ಟ. ಅದು ಈ ಸಲ ಮಳೆ ಕಡಿಮೆ ಐತಿ, ಈಗ ಚಿಕ್ಕ ಬಟ್ಟೆ ಕಳೆ ಆಗಿದೆ ಗದ್ದೆ, ಏನು ಮಾಡೋದಕ್ಕೆ ಆಗುದಿಲ್ಲ. ಈ ಹಂತದಲ್ಲಿ ಕಳೆ ತೆಗೆಯುವ ಹಾಗಿಲ್ಲ, ಇಲ್ಲ ಈಗ ಇಳಿಲಿಕ್ಕಿಲ್ಲ. ಕಳೆ ತೆಗೆಯೋದೇನಂದ್ರೆ 30 ದಿನದ ಒಳಗಡೆ ತೆಗಿಬೇಕು, 30-35 ದಿನದ ಒಳಗಡೆ ಮತ್ತೆ ತೆಗಿಲಿಕ್ಕಿಲ್ಲ. ಈಗ ಕೀಟನಾಶಕ ಅಥವಾ ಈ ರೋಗಗಳು ಬಂದ್ರೆ ಸಿಂಪರಣೆ ಮಾಡ್ಬೇಕಾಗ್ತದ? ಕೀಟನಾಶಕ ಮಳೆಗಾಲದಲ್ಲಿ ಏನಂತ ಇದಾಗಲ್ಲ, ಈ ನೆಕ್ಸ್ಟ್ 2ನೇ ಬೆಳೆ ಮಾಡ್ತೀವಿ ಆ ಟೈಮಲ್ಲಿ ಫ್ರೈ ಮಾಡ್ಬೇಕು. ಈ ಮಳೆ ಇದ್ರೆ ಕೀಟನಾಶಕ ಅಂತ ಎಫೆಕ್ಟ್ ಕೊಡಲ್ಲ ನಮ್ಗೆ. ನಮ್ ಸೈಡ್ ಭತ್ತದ ಕೃಷಿ ಆದ ನಂತರ ಅಲ್ಲಿ ಏನ್ ಮಾಡ್ತೀರಿ ಆ ಜಾಗದಲ್ಲಿ? ಭತ್ತದ ಕೃಷಿ ಆದ ನಂತರ ಕಳೆ ಸಲ ಮೇಲ್ತಾರಲ್ಲಿ ಉದ್ದ ಹಾಕ್ತಿವಿ, ಈ ನೀರ್ ಇರೋದಿಲ್ಲ ಉದ್ದ ಹಾಕಿ ಬಿಡ್ತೀವಿ. ಹಾಗೆ ಈ ಕೊಯ್ಲು ಒಂದು ಎಕರೆಗೆ ಎಷ್ಟು ಉದ್ದು ಚೀಲ ಬೇಕಾಗ್ತದೆ? ಒಂದು ಎಕರೆಗೆ ಒಂದು 10-12 ಕೆಜಿ ಸಾಕು. ಈಗ ಫಾರ್ಮಲ್ ಬರೋ ಬೀಜ, ಮತ್ತೆ ಮುಂಚೆಲ್ಲ ತುಂಬಾ ಚೊಲ್ತಿದ್ರೆ 5-10 ಸಾವಿರ ಒಂದ್ ಗೆದ್ದೆಗೆ ತಗೊಂಡು ಚೊಲ್ತಿದ್ರೆ, ಅಷ್ಟೆಲ್ಲ ಚೊಲ್ಲು ಬೇಡ. ತಿಳು ಚೊಲ್ದಷ್ಟು ಒಳ್ಳೆ ಇಳುವರಿ ಬರುತ್ತೆ. ತಳಿ ಅಂತ ಉಂಟು, ವೆರೈಟಿ ಅಂತ? ಹೌದು, ತುಂಬಾ ಅದು ಸರಿ ಇದಿಲ್ಲ ನನಗೆ, ಅಂದ್ರೆ ಒಂದು 4-5 ವೆರೈಟಿ ಇದೆ. ಎಲ್ಲಿ ಬೀಜ ತಗೊಳ್ತೀರಿ ನೀವು? ನಾವು ಇಲ್ಲಿ ಕೋಟ RSK ಇದ್ರಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ತಗೊಳ್ತೀವಿ. ಅದಕ್ಕೆ ಗೊಬ್ಬರ ಕೊಡ್ಬೇಕಾಗ್ತದ? ಅದಕ್ಕೆ ಗೊಬ್ಬರ ಏನ್ ಕೊಡಲ್ಲ, ಉದ್ದಿಗೆ ಏನ್ ಕೊಡಲ್ಲ, ಇಲ್ಲ ಇಲ್ಲ. ಅದಕ್ಕೇನು ಕೆಲಸನೂ ಮಾಡಲ್ಲ, ಖಾಲಿ ಕಟಿಂಗ್ ಮಾಡುವಾಗ ಚೊಲ್ಲಿ ಬಿಡೋದಷ್ಟೇ, ಮತ್ತೆ ಇದಕ್ಕೆ ಹೋಗು. ಏನಂತ ಇದ್ರೆ ಮಳೆಗಳಿದ್ರೆ 2 ಸಾರ ಕೊಟ್ಬಿಡ್ತೀವಿ ಲೈಟ್ ಆಗಿ. ಹೆಸರು ಅಂತದೆಲ್ಲ ಹಾಕುದಿಲ್ಲ? ಎಲ್ಲ ಹಾಕ್ತೀವಿ, ನೆಲಗಡಲೆ ಹಾಕ್ತೀವಿ. ನೆಲಗಡಲೆ ಎಲ್ಲ ಕೆಲಸ ಜಾಸ್ತಿ ಸರ್. ನೆಲಗಡಲೆಗೆಲ್ಲ ತುಂಬಾ ಗದ್ದೆ ಉಳುಮೆ ಮಾಡ್ಬೇಕು, ತುಂಬಾ ಒಂದು 6-7 ಸಾಲ ಟ್ರ್ಯಾಕ್ಟರ್ ಹೂಡ್ಬೇಕು ಭೂಮಿಯಲ್ಲಿ. ನಮ್ಮಲ್ಲಿ ಅಂದ್ರೆ ಒಣ ಭೂಮಿಯಲ್ಲೇ ಮಾಡುದು, ನೀರ್ ಬಿಟ್ಟು ಮಾಡುದಿಲ್ಲ. ಅಂದ್ರೆ ಹೂಟಿ ಮಾಡಿ ಗೆದ್ದೆಲ್ಲ ಟ್ರ್ಯಾಕ್ಟರ್ ಓಡಿ ಓಡಿ ಮಣ್ಣು ಪಸಿ ಎದ್ದು ಅದು 3 ತಿಂಗಳು ನಿಲ್ಬೇಕು ಆ ಟೈಪ್. ಅಷ್ಟು ಡ್ರೈ ಮಾಡಿ ಮತ್ ಪುನಃ ಹಾಕಿ ಇದು ಮಾಡಿ ಬಿಡುದು. ಅದಾಗ ನೆಲಗಡಲೆ ಒಂದು ಒಳ್ಳೆ ಆಗ್ತದೆ ನಮ್ಮ ಇದ್ರಲ್ಲಿ. ಅದೇ ಕೆಲಸ ಜಾಸ್ತಿ, ಲೇಬರ್ ಪ್ರಾಬ್ಲಮ್, ಲಾಸ್ಟ್ ಗೆ ಕೀಳಲಿಕ್ಕೆಲ್ಲ ಲೇಬರ್ ಇಲ್ಲ, ಅದೊಡ್ಡ ಸಮಸ್ಯೆ. ಮಳೆ ಬಂದ್ರೆ ಅದೊಂದು ಪ್ರಾಬ್ಲಮ್, ಈ ಸಲ ಮಳೆ ಬಂದಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು. ಇದ್ರಲ್ಲಿ ನವಿಲು ಹಂದಿಗಳ ಕಾಟ ಇಲ್ಲ ಅಲ್ವಾ? ನವಿಲಿದ್ದಾವೆ, ಹಂದಿ ನಮ್ ಸೈಡ್ ಕಡಿಮೆ. ನವಿಲಿದ್ದ ತುಂಬಾ ನವಿಲಿದ್ದ ತುಂಬಾ ಎಫೆಕ್ಟ್ ಆಗ್ತದೆ. ಏನ್ ನವಿಲ್ನ ಓಡಿಸ್ಲಿಕ್ಕೆ ಏನ್ ಮಾಡ್ತೀರಿ? ಏನ್ ಮಾಡೋಕಿಲ್ಲ ಸರ್, ತಿಂದ್ಕೊಂಡೋಗ್ಲಿ ಅಂತ ಸುಮ್ಮನೆ. ಓಡಿಸಿ ಆಗುದಿಲ್ಲ, ಈ ಕಡೆ ಓಡಿಸಿದ್ರೆ ಆ ಕಡೆ ಹೋಗಿ ಕೊಡ್ತೇವೆ. ಆಮೇಲೆ ಕಲ್ಲಂಗಡಿ ಮತ್ತೆ ತರಕಾರಿ ಕೃಷಿಯನ್ನು ಕೂಡ ನೀವು ಮಾಡಿದಂತವ್ರು, ಇದರ ಬಗ್ಗೆ? ಕಲ್ಲಂಗಡಿ ನಮ್ಗೆ 2 ವರ್ಷ ಒಳ್ಳೆ ಇದಾಗಿದೆ. ನಮ್ಗಂದ್ರೆ ಮೇನ್ ಅಂದ್ರೆ ನಮ್ದು RTC ನಮ್ದಿಲ್ಲ, ಬೇರೆಯವ್ರ ಹೆಸರು ಮಾಡುದು, ಅದು ನಮ್ಗೆ ಸ್ವಲ್ಪ ಎಫೆಕ್ಟ್ ಆಗಿದೆ. ನಾವೆಲ್ಲ ಕ್ಯಾಶ್ ಹಾಕಿ ಮಾಡ್ಬೇಕು, RTC ನಮ್ಮ ಹೆಸರಲ್ಲಿದ್ರೆ ಸ್ವಲ್ಪ ಇದಾಗ್ತದೆ, ಸಹಾಯಧನ ಸಬ್ಸಿಡಿ ಇದೆಲ್ಲ ಬರ್ತದೆ. ನಮ್ಗೆ ಯಾವುದು ಸಿಗುದಿಲ್ಲ, ನಾವೆಲ್ಲ ಬೇರೆ ಗೇಣಿ ಗೆದ್ದೆ ಮಾಡ್ತೀವಿ, ಮಾಡ್ತೀವಿ. ಮಾಡಿ 2 ವರ್ಷ ಒಳ್ಳೆ ಇದಾಗಿದೆ. ಈ ಲಾಕ್ಡೌನ್ ಇದ್ರಿಂದ ತುಂಬಾ ಇದಾಯ್ತು. ಒಂದು ಯಾವ ರೀತಿ ತೊಂದರೆ ಆಯ್ತು? ತೊಂದ್ರೆ ಮಾರ್ಕೆಟ್ ಇಲ್ಲ, ತಗೊಂಡು ಹೋಗೋರಿಲ್ಲ, ಯಾವುದು ತರಕಾರಿ ತಗೊಂಡು ಹೋಗ್ಲಿಕ್ಕೆ ಹಣ್ಣು ಯಾವುದು ಇಲ್ಲ. ನಮ್ದು ಕಟಿಂಗ್ ಬಂದಿದೆ, ತಗೊಂಡು ಹೋಗ್ಲಿಕ್ಕೆ ಇಲ್ಲಿದೆ ಜನ ಇಲ್ಲ, ನಮ್ಮ ಕೈಯಲ್ಲಿ ಇರ್ಲಿಲ್ಲ ಅವಾಗ. ಅಷ್ಟು ಲಾಸ್ಟ್ ಆಗಿ ಇದು ಮಾಡಿಬಿಡ್ತೇವೆ. ಒಂದ್ 2 ವರ್ಷ ಮಾಡ್ತಾ ಇದ್ರು ಕಡೆ, ಮತ್ತೆ ನೆಕ್ಸ್ಟ್ ವರ್ಷನು ಅದೇ ಟೈಪ್ ಆಯ್ತು. ಅಲ್ಲಿ ಇದು ಮಾಡಿಬಿಡ್ತು, ಈ ವರ್ಷ ಎಲ್ಲ ಮಾಡಿಲ್ಲ ತರಕಾರಿ, ಮಾಡಲಿಲ್ಲ ಈ ಸಲ, ಏನೋ ತರಕಾರಿ ಮಾಡಿಲ್ಲ, ಇಷ್ಟದರೆ ಏನು ಮಾಡಿಲ್ಲ. ಆಮೇಲೆ ಈಗ ಪ್ರಾರಂಭದಲ್ಲಿ ಒಂದು ಮಾತನ್ನ ಹೇಳಿದ್ವಿ, ಕೂಲಿ ಆಳುಗಳು ಒಂದು ಸಮಸ್ಯೆ ಇದೆ ಅಂತ ಹೇಳಿ, ಗದ್ದೆ ಕೆಲಸ ಮಾಡಿಸುವಂತಹದ್ದು ಕೂಡ ಬಹಳ ಕಷ್ಟ ಅಂತ ಹೇಳಿ, ಅಂತವರಿಗೆ ನೀವು ಕೂಲಿ ಆಳುಗಳ ಒಂದು ಪೂರೈಕೆ ಏನಾದ್ರು ಮಾಡ್ತೀರಾ? ಕೂಲಿ ಆಳು ನಾವು ಮಿಷನರಿ ಆದಷ್ಟು ಮಿಷನರಿಯಲ್ಲಿ ಮಾಡಿಕೊಡ್ತೀವಿ ಅವರಿಗೆ. ಈ ಲೇಬರ್ ಆದಷ್ಟು ಅವ್ರ ಹತ್ರ ಯಾರು ನೀವೇ ಬನ್ನಿ ಅಂತ ಹೇಳೋದು, ನಾವಿರುತ್ತೆ ನೀವೇ ಬನ್ನಿ ಒಂಚೂರು ಸ್ವಲ್ಪ ಹೆಲ್ಪ್ ಮಾಡಿ. ಮತ್ತೆ ಲೇಬರ್ ಎಲ್ಲ ಸಂಬಳ ಕೊಟ್ಟೆಲ್ಲ ಮಾಡಿದ್ರೆ ಇದರಲ್ಲಿ ವರ್ಕೌಟ್ ಆಗುದಿಲ್ಲ ಗದ್ದೆ ಬೇಸಾಯದಲ್ಲಿ. ಅದಕ್ಕೆ ಆದಷ್ಟು ನಾವೆಲ್ಲ ಒದ್ದಾಡು, ಈ ಮಾಡಿಕೊಡೋರಿಗೆಲ್ಲ ಹೇಳೋದು ನೀವೇ ಲೇಬರ್ ನೀವೇ ಮಾಡ್ಕೊಳ್ಳಿ, ಮತ್ತೆ ಉಳಿದೆಲ್ಲ ನಾವು ವ್ಯವಸ್ಥೆ ಎಲ್ಲ ಮಾಡಿಕೊಡೋದು, ನಟ್ಟಿ ಗಿಟ್ಟಿ ಎಲ್ಲ ನಾವು ಮಾಡುತ್ತೆ. ಟ್ರ್ಯಾಕ್ಟರ್ ಎಲ್ಲ ಉಳುಮೆ ಮಾಡಿ ನಾಟಿ ಮಿಷಿನ್ ಉಂಟು, ನಾಟಿ ಮಿಷಿನ್ ನಾಟಿ ಮಾಡಿ ಕೊಡ್ತೀವಿ. ಕೂಲಿ ಆಳುಗಳನ್ನ ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಮಿಷಿನ್ ಅನ್ನು ಇಟ್ಕೊಂಡು ಕೆಲಸ ಮಾಡೋದಕ್ಕೂ ಯಾವ್ದು ಲಾಭ ನಿಮಗೆ? ಮಿಷಿನರಿಯಲ್ಲೇ ಲಾಭ. ಕೂಲಿ ಆಳು ಅಂದ್ರೆ ಅವರ ಟೈಮಿಂಗ್ ಒಂದು, ಮತ್ತೆ ನಾವು ಹೇಳಿಸಷ್ಟು ಕೆಲಸ ಆಗುದಿಲ್ಲ. ಮಿಷಿನರಿ ಎಲ್ಲ ಅಂದ್ರೆ ನಾವು ಒಂಚೂರು ಇಬ್ಬರು ನೋಡ್ಕೊಂಡ್ರೆ ಸರಿ, ಒಂಚೂರು ಮಾಡಿ ಅಣ್ಣ ಅಂದ್ರೆ ಒಂದ್ ಸ್ವಲ್ಪ ಅವರಿಗೆ ನಾವು ಒಂದ್ ಸ್ವಲ್ಪ ಜಾಸ್ತಿ ಕೊಟ್ಟು ಸ್ವಲ್ಪ ಜಾಸ್ತಿ ಕೆಲಸ ಆಗುತ್ತೆ. ಲೇಬರ್ ಅಲ್ಲೆಲ್ಲ 1 ಎಕರೆಗೆ 2 ದಿನ ಬೇಕಾಗ್ತದೆ, ಇದು 4 ಎಕರೆ 1 ದಿನ ಆಗ್ತದೆ, ಹಾಗೆ ಅಷ್ಟು ಫಾಸ್ಟ್ ಆಗ್ತದೆ ಮಿಷಿನರಿ. ಈಗ ಈ ನಾಟಿ ಯಂತ್ರ ಆಗ್ಬೋದು ಅಥವಾ ಕಟಾವು ಯಂತ್ರ ಆಗ್ಬೋದು, ಇದಕ್ಕೆಲ್ಲ ನಿರ್ವಹಣೆ ಮಾಡೋ ಸ್ವಲ್ಪ ಕಷ್ಟ ಆಗುದಿಲ್ವ? ವರ್ಷ ಪೂರ್ತಿ ಅವಳಿಗೆ ಕೆಲಸ ಇರುವುದಿಲ್ಲ ಅಂದ್ರೆ ಅದಿಗೆ ನಾವು ನಮ್ಗೋಸ್ಕರ ಸ್ವಲ್ಪ ಮಾಡ್ಕೊಂಡು, ಮತ್ತೆ ಬೇರೆ ಟೈಮ್ ಅದಕ್ಕೆ ಕೆಲಸ ಇಲ್ಲ. ಈಗ ಖಾಲಿ ನಾಟಿ ಮಿಷನ್ ಎಲ್ಲ ಒಂದು 15 ದಿನ ಮಾತ್ರ ಕೆಲಸ, 15-20 ದಿನ ಕೆಲಸ ಸೈಡ್ ಇಟ್ಬಿಡುದು ಅಷ್ಟೇ. ಅದೇ ಕೃಷಿ ಅಂದ್ರೆ ಅದೇ ಲಾಭ, ಸೈಡ್ ಇಡುದೇ ಲಾಭ ಅಷ್ಟೇ, ಮತ್ತೇನಿದಿಲ್ಲ. ಅದು ನಿಮ್ಗೆ 100,000 ಅದಕ್ಕೆ ಖರ್ಚು ಮಾಡಿಡ್ತೀವಿ. ಹೌದು, ತುಂಬಾ ಆಗ್ತದೆ. ಈಗ ಒಂದು ಮಿಷನ್ ಗೆ, ನಾಟಿ ಮಿಷನ್ ಗೆ 4 ಸಾಲ ಮಿಷನ್ ಗೆ 2,80,000 ರೂಪಾಯಿ ಆಗ್ತದೆ ಒಂದು ಮಿಷನ್ ಗೆ. ಆ ದುಡ್ಡು ಕಾಣ್ಬೇಕಾದ್ರೆ ನಾವು 4-5 ವರ್ಷ ಕೆಲಸ ಮಾಡ್ಬೇಕಂದ್ರೆ ಈಗ 2 ವರ್ಷ ಆದ್ರೂ ಕೂಡ ಮಿಷನ್ ಇದೆ ಅಂತಾರೆ ಪ್ರಾಬ್ಲಮ್ ಶುರು ಆಗುತ್ತೆ. ಈ 1 ವರ್ಷ ಏನೇನು ಸಮಸ್ಯೆ ಬರ್ತದೆ ನಾಟಿ ಮಿಷನ್? ನಾಟಿ ಮಿಷನ್ ಅಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ. ಒಂದೊಂದ್ಸಲ ಈ ಮತ್ ಮ್ಯಾಟ್ ಅಲ್ಲೆಲ್ಲ ಕಲ್ಲಿದ್ರೆ ನೈಜಿ ಬೀಳುದಿಲ್ಲ, ಅದೊಂದು ದೊಡ್ಡ ಸಮಸ್ಯೆ. ಸಮಸ್ಯೆ ಮೇನ್ ಸಮಸ್ಯೆ ಅದೇ. ಮ್ಯಾಟ್ ಸರಿ ಇಲ್ಲ ಅಂದ್ರೆ, ನೈಜಿ ಚಾಪೆ ನೈಜಿ ಸರಿ ಇಲ್ಲ ಅಂದ್ರೆ ನಾಟಿ ಕ್ಲೀನ್ ಆಗುದಿಲ್ಲ. ನಾಟಿ ಕ್ಲೀನ್ ಆಗಲಿಲ್ಲ ಅಂದ್ರೆ ಕೂಡಲೇ ಮತ್ತೆ ಒಂದ್ ಲೈನ್ ಬೀಳುದಿಲ್ಲ ಈ ತರ ಪ್ರಾಬ್ಲಮ್ ಬರ್ತದೆ. ಈಗ ನಾಟಿ ಮಿಷಿನ್ ಅನ್ನು ಉಪಯೋಗಿಸುವುದಕ್ಕಿಂತ ಮೊದಲು ಮತ್ತು ನಾಟಿ ಮಾಡಿದ ನಂತರ ಅದರ ನಿರ್ವಹಣಾ ಕ್ರಮ ಅಂದ್ರೆ ಏನೇನು ಮಾಡಬೇಕಾಗುತ್ತೆ? ಈಗ ನಾಟಿ ಇವತ್ತು ನೀವು ನಾಟಿಗೆ ಹೋಗ್ತೀರಿ ಅಂತಿದ್ರೆ ಆ ಮಿಷಿನ್ ನಲ್ಲಿ ಏನೇನು ನೋಡಬೇಕು ಮೊದಲು? ಮಿಷಿನ್ ಎಲ್ಲ ರೆಡಿ ಮಾಡ್ಬೇಕು, ಫುಲ್ ಆಯಿಲ್ ಚೇಂಜ್ ಎಲ್ಲ ಒಂದ್ಸಲ ಸರ್ವಿಸ್ ಫುಲ್ ಸರ್ವಿಸ್ ಮಾಡಿ ಬಿಡುದು. ಅವ್ರ ಶೋರೂಮ್ ಇಂದ ಬರ್ಲಿಕ್ಕೆ ಹೇಳಿದ್ರೆ ಅವರೆಲ್ಲ ರೆಡಿ ಮಾಡಿ ಹೋಗ್ತಾರೆ. ಮತ್ತೆ ಅವ್ರು 2-3 ದಿನಕ್ಕೊಂದ್ಸಲ ಬರ್ತಾ ಇರ್ಬೇಕು ನಾಟಿ ಮಿಷಿನ್ ಒಂದು ಎಲ್ಲರಿಗೂ ಒಂದು ಕಲ್ತಾಗುದು. ಈ ಗದ್ದಲೆಲ್ಲ ಕಲ್ಲಿದ್ರೆ ಕಲಿತಾಗಿದ್ರೆ ಮತ್ತೆ ಅದೊಂದು ಪ್ರಾಬ್ಲಮ್, ಅದೇನೋ ಒಂದು ಕಟ್ ಆಯ್ತು. ಅವ್ರಿಗೆ ಫೋನ್ ಮಾಡೋದು ಅವ್ರು ಬರುದು, ಒಂದಿನ ಅದ್ ನಿಲ್ಲೋದು, ಅದೆಲ್ಲ ದೊಡ್ಡ ಸಮಸ್ಯೆ. ಒಂದ್ಸರಿ ನಾಟಿ ಮಾಡಿದ ನಂತರ ನಿರ್ವಹಣೆ ಅಂದ್ರೆ ಏನ್ ಮಾಡ್ಬೋದು? ಮಿಷನ್ ನಾಟಿ ಎಲ್ಲ ಮಾಡಿದ್ರು ಕ್ಲೀನ್ ಮಾಡಿ ಸರ್ವಿಸ್ ಮಾಡಿ ಇಟ್ಬಿಡು, ಮತ್ತೆ ಸ್ಟಾರ್ಟ್ ಮಾಡೋ ಒಂದ್ಸಲ ತೆಗೆದಲ್ಲ ಅವ್ರನ್ನೇ ಬರ್ಲಿಕ್ಕೆ ಹೇಳಿ ಒಂದ್ಸಲ ಎಲ್ಲ. ಮತ್ತೆ ಸಣ್ಣ ಪುಟ್ಟ ಇದ್ದದೆಲ್ಲ ನಾವೇ ಮಾಡ್ತೀವಿ, ಈಗ ನಮ್ಗೆ ಅದೀಗ ಒಂದ್ ಸ್ವಲ್ಪ ಅನುಭವ ಆಯ್ತು. ಅದಕ್ಕೆ ಏನಾದ್ರು ಎಣ್ಣೆ ಕೊಡುದಂತದೇನಾದ್ರೆ ಗ್ರೀಸ್ ಕೊಡುದಂತ? ಗ್ರೀಸ್ ಎಲ್ಲ ಇಲ್ಲ, ನಿಲ್ಸದಲ್ಲ ಏನ್ ಬೇಡ, ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ರೆ ಒಳಗೆ ಇಟ್ಟರೆ ಸರಿ. ಅದೆಲ್ಲ ಏನಿಲ್ಲ, ಎಲ್ಲ ಎಲಿಮಿನಿಯಂ ಅದು. ಮತ್ತೆ ತುಕ್ಕಿ ಇಡೋದಂತ ಇದಿಲ್ಲ ಕಬ್ಬಣದ, ಈ ಬೇರೆ ಆದ್ರೆ ಕಬ್ಬಣದ ಇದಾರ ತುಕ್ಕಿ ಹಿಡಿತ ಸಮಸ್ಯೆ ಇಲ್ಲ, ಎಲ್ಲ ಎಲಿಮಿನಿಯಂ ಇದು ಬರುತ್ತೆ, ಒಳ್ಳೆ ಇದು ಬರುತ್ತೆ. ಹಸು ಸಾಕಣೆ ಕೂಡ ನೀವು ಮಾಡ್ತಾ ಇದ್ದವರು? ಹಸು ಸಾಕಣೆ ಮಾಡಿದೀವಿ. ಈಗಲೂ ಮಾಡ್ತೀರಾ? ಈಗ ಮನೇಲಿ ಮಾಡ್ತಿದೀವಿ, ಒಂದೀಗ ಈಗ 4 ಜನ ಇದ್ದಾವೆ ಮನೇಲಿ. ಅದಂದ್ರೆ ಹತ್ತಿನಲ್ಲಿ ನಮ್ಮ ಮನೆಯವರೇ ಮಾಡುದು, ಲೇಬರ್ಗೆ ಮತ್ತೆ ಗೊಬ್ಬರಗೆ ಬರಲ್ಲ ಗದ್ದೆಗೆ. ಹಸುವಿಂದ ಅಡ್ಡಿಲ್ಲ, ನಮ್ಗೇನು ಲಾಸ್ ಇಲ್ಲ, ನಾವು ಮನೆಯವರೇ ಮಾಡ್ಲಿಕ್ಕೆ. ಲೇಬರ್ ಹಾಕಿ ಮಾಡಿದ್ರೆ ವರ್ಕೌಟ್ ಆಗುದಿಲ್ಲ, ಅದು ನೋಡಿದ್ವಿ. ಲೇಬರ್ ಹಾಕಿ ಮಾಡಿ ನೋಡಿದ್ವಿ, ಅದು ಆಗ್ಲಿಲ್ಲ. ಅದಕ್ಕೆ ಈಗ ಎಲ್ಲ ಮನೆಯಲ್ಲೇ ಈಗ 4 ಜನ ಕಟ್ಕೊಂಡು ಅದೇ ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ತಿದ್ವಿ. ಹಾಗಪ್ಪ ಸ್ವಲ್ಪ ಅದ್ರದ್ದೊಂದು ಏನು ದೊಡ್ಡ ಲಾಭ ಅಲ್ಲ, ಮನೆಯವರಿಗೆ ಒಂದು ಕೆಲಸ ಇದೆ, ಮನೆ ಖರ್ಚೊಂದು ಅದರಲ್ಲ. ಮನೆಯವರು ಎಲ್ಲ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರಲ್ಲ, ಮನೆಯಲ್ಲಿ ಅಡುಗೆ ಕೆಲಸವೂ ಇರ್ತದೆ, ಬೇರೆ ಕೆಲಸಗಳು ಕೂಡ ಇರ್ತವೆ, ಜೊತೆಗೆ ಹಟ್ಟಿಯ ಕೆಲಸವನ್ನು ಕೂಡ ಮಾಡ್ಕೋಬೇಕು. ಮನೆಯವರು ಆ ತರ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಿ ನಮ್ಗೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಆಯ್ತು. ಮಿಷನ್ ನಾಟಿ ಎಲ್ಲ ಮನೆಯವರೇ ಸಪೋರ್ಟ್ ಮಾಡುದು, ಲೇಬರ್ ಕಡಿಮೆ, ಹಾಗಾಗಿ ನಮ್ಗೆ ಸ್ವಲ್ಪ ಇದಾಗ್ತದೆ. ಫುಲ್ ಲೇಬರ್ ಅಂದ್ರೆ ಅದು ಪ್ರಾಬ್ಲಮ್ ಅಲ್ಲ, ಎಲ್ಲ ಲೇಬರ್ ನೋಡಿದ್ರೆ ಅವರಿಗೆ ದಿನಕ್ಕೆ 1,000 ರೂಪಾಯಿ ಅವರಿಗೆ ಊಟ ಚಹಾ ತಿಂಡಿ ಎಲ್ಲ ಕೊಡ್ಬೇಕು ಈಗ ಲೇಬರ್. ಈಗ ಲೀಸಿಗೆ ತಗೊಂಡಂತ ಜಾಗದಲ್ಲಿ ನೀವು ಭತ್ತದ ಕೃಷಿ ಮಾಡಿದ್ರೆ ಇದರ ಮಾರಾಟದ ವ್ಯವಸ್ಥೆ ಎಲ್ಲ ಹೇಗೆ? ಮಾರಾಟ ಎಲ್ಲ ನಾವೀಗ ಮಿಲ್ಲಿಗೆ ಕೊಡ್ತೀವಿ, ಮಿಲ್ಲಿಗೆ. ಮತ್ತೆ ಇಡ್ಲಿಕ್ಕೆಲ್ಲ ಸ್ಟೋರೇಜ್ ಮಾಡ್ಲಿಕ್ಕೆಲ್ಲ ಜಾಗ ಇಲ್ಲ, ನಮ್ಮ ಕಟಿಂಗ್ ಆದ್ರೂ ಕೂಡ ಸೀದಾ ಚೀಲ ಮಾಡಿ ಮಿಲ್ಲಿಗೆ. ಸಾಮಾನ್ಯವಾಗಿ ಈಗ ಭತ್ತದ ಕೊಯ್ಲಾದ ನಂತರ ಮಾರಾಟ ಮಾಡುವ ಸಂದರ್ಭದಲ್ಲಿ ಬೆಲೆ ಕುಸಿತ ಆಗ್ತದೆ, ಆ ಬೆಂಬಲ ಬೆಲೆಯಂತೂ ನಂತರ ಘೋಷಣೆ ಆಗ್ತದೆ, ಈ ಸಮಸ್ಯೆಗೆ ಪರಿಹಾರ ಹೇಗೆ? ಪರಿಹಾರ ಅದೇ ಹುಡುಕ್ತಾ ಇದೀವಿ, ಏನಾದ್ರು ಪರಿಹಾರ ಆಗ್ಬೇಕಂದ್ರೆ ಯಾವ ರೀತಿ ಆಗ್ಬಹುದು ನೋಡ್ಬೇಕು ಸರ್. ಅದಕ್ಕೆ ಇನ್ನೂ ಆಗ್ಲಿಲ್ಲ ಪರಿಹಾರ. ಅದೇನಂದ್ರೆ ಅದೇ ಪ್ರತಿಭಟನೆ ಅದೆಲ್ಲ ಮಾಡ್ತಿದ್ದಾರೆ ರೈತ ಮುಖಂಡ್ರಲ್ಲ, ಅವರೊಟ್ಟಿಗೆಲ್ಲ ಕೈ ಜೋಡಿಸ್ತಾ ಇತ್ತು ಏನಾದ್ರು ಆಗ್ಲಿ ಅಂದ್ರೆ. ನೋಡ್ಬೇಕು, ಬೇರೆ ಬೇರೆ ಬೆಳೆಯಲ್ಲೆಲ್ಲ ರೈತ ಉತ್ಪಾದಕ ಕಂಪನಿ ಅಂತ ಎಲ್ಲ ಮಾಡ್ತಾರಲ್ಲ, ಅದೇ ರೀತಿಯಲ್ಲಿ ಭತ್ತದಲ್ಲಿ ಕೂಡ ಮಾಡುವುದಕ್ಕೆ ಅವಕಾಶ ಉಂಟಾ? ಅದು ಸರಿ ಇದಿಲ್ಲ ಸರ್, ನಮ್ಗೆ ಕೇಳ್ಬೇಕಿನ್ನು ಅದೇ ಎಲ್ಲ ಹತ್ರ ಕೇಳಿ ಅದೇ ಮಾಡುವಂತದ್ದು ನೋಡ್ಬೇಕಿನ್ನೀಗ. ಒಳ್ಳೇದು ಆನಂದ ಪೂಜಾರಿಯವರೇ, ಆ ಭತ್ತದ ಕೃಷಿಯನ್ನ ಯಾಂತ್ರೀಕೃತವಾಗಿ ಹೇಗೆ ಮಾಡಬಹುದು ಅನ್ನೋದನ್ನ ನೀವು ತೋರಿಸಿಕೊಡ್ತಿದ್ರಿ, ಜೊತೆಗೆ ಹಾಳು ಬಿದ್ದಿರುವಂತಹ ಒಂದು ಕೃಷಿ ಜಮೀನಿನಲ್ಲಿಯೂ ಕೂಡ ಭತ್ತದ ಕೃಷಿಯನ್ನ ಮಾಡಬಹುದು ಅಂತ ತೋರಿಸಿದ್ರಿ. ತುಂಬಾ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ ಸರ್. ಗೇಣಿ ಭತ್ತದ ಕೃಷಿ ಅನುಭವ, ಈ ಕುರಿತು ಸಾಲಿಗ್ರಾಮದ ಆನಂದ ಪೂಜಾರಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ಕೇಳಿ ಸಾವಯವ ತರಕಾರಿ ಕೃಷಿ, ಈ ಕುರಿತು ಉಡುಪಿಯ ಭಾಸ್ಕರ ಶೆಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು. ಭಾಸ್ಕರ್ ಶೆಟ್ಟಿ ಅವರೇ ನಮಸ್ಕಾರ. ನಮಸ್ಕಾರ. ಅಡಿಕೆ ಕೃಷಿಯಲ್ಲಿ ಈ ಸಾವಯವ ತ್ಯಾಜ್ಯದ ಒಂದು ಮರುಬಳಕೆ ಮಾಡುವಂತಹದ್ದು, ಪುನರ್ಬಳಕೆ ಮಾಡುವಂತಹದ್ದು, ಇದರ ಒಂದು ಮಹತ್ವ ಏನು ಅಂದ್ರೆ, ಮಹತ್ವ ಅಂದ್ರೆ ಸುಮಾರು ಒಂದು 5 ವರ್ಷ ಮೊದಲು ನಾನಿಂತ ಮಧ್ಯೆ ಈ ರಾಸಾಯನಿಕ ಬಳಸಿ ನಿಷೇಧಿಸಿ ಇನ್ನು ಸಾವಯವ ಮಾಡುವ ಅಂತ ಪ್ರಯತ್ನಿಸಿ ತೆಂಗಿನ ತೋಟದಲ್ಲಿ 4 ಫೀಟ್ ದೂರದಲ್ಲಿ 1 ಫೀಟ್ ಅಗಲ 1 ಫೀಟ್ ಡೀಪ್ನಲ್ಲಿ JCP ಇದು ಮಾಡಿ ಸಣ್ಣ ಬಕೆಟ್ ಹಾಕಿ, ಅಂದ್ರೆ ಇನ್ನು ಸಾವಯವ ಮಾಡುವ ಇದು ಬೇಡ ಅಂತ 1 ಫೀಟ್ ಆಳ. ಅದಕ್ಕೆ ಎಂತ ಮಾಡಿದ್ದೇವೆ, ತೆಂಗಿನಕರಿ ಸಿಪ್ಪು ಮತ್ತು ಸ್ವಲ್ಪ ಸೆಗಣ್ಣ ನೀರೆಲ್ಲ ಹಾಕಿ ಈ ರೀತಿ ಮಾಡಿದೆ ಯಾವಾಗ 5 ವರ್ಷ ಮೊದಲು. ಅದೊಂದು ಆಮೇಲೆ 4ನೇ ವರ್ಷಕ್ಕೂ ಹಾಗೆ ಆಯಿತು. ಆವಾಗ ನಾವು ಟ್ರೆಂಚ್ ಎಲ್ಲ ತೆಗಿಬೇಕು ಮರ ಸಾಯ್ತು ಅಂತ ಎಣಿಸಿದ್ವಿ, ಯಾಕೆಂದರೆ ಬೇರಿಗೆಲ್ಲ ಪೆಟ್ಟಾಯ್ತು, ಯಾಕೆಂದರೆ ಆಸೆ ಬಿಟ್ಟ ಕೆಲವು ಗಿಡಗಳು ಬೇರು ಪೆಟ್ಟಾಯ್ತು ಇರಲಿ ಬದುಕಿದೆ ಇರಲಿ ಅಂತ ಸಾವಯವಕ್ಕೆ ಕನ್ವರ್ಟ್ ಮಾಡಿದ್ವಿ. 2ನೇ ವರ್ಷ ಸ್ವಲ್ಪ ಜೂ ಆಯಿತು, ಸಾಯಲಿಲ್ಲ. 3ನೇ ವರ್ಷದಲ್ಲಿ ಅಂದರೆ ಈಗ 5 ವರ್ಷದಲ್ಲ ಯಜಮಾಡಿ ಗ್ರಾಮ ಪಂಚಾಯತ್ನವರು ಹಸಿ ಕಸವನ್ನು ನಾವು ಕೊಡ್ತೇವೆ ನೀವು ಉಪಯೋಗ ಮಾಡ್ತೀರಾ ಅಂತ, ಆಯ್ತು ಅಂತ ಹೇಳಿ ನೀವೇ ತಂದು ಹಾಕಿದ್ರೆ ಆಗ್ಬೋದು. ನಾನು ಈ ಟ್ರಂಚಿ ತೆಗೆದು ರೆಡಿ ಮಾಡಿದ್ದಕ್ಕೂ ಅವರ ಈ ಕಳಿಸ್ತೇನೆ ಅಂತ ಹೇಳಿದಕ್ಕೂ ನನಗೆ ಒಂದು ಪ್ರಯೋಜನ ಬಿತ್ತು. ಅವರೇನು ತಂದೆ, ಅವರೇ ತಂದು ಹಾಕ್ತಾರೆ, ಯಾಕಂದರೆ ಪ್ರತಿಯೊಂದು ಗಿಡಕ್ಕೂ ನಾವೊಂದು 10 ವರ್ಷ ಮೊದಲು ಟಿಲ್ಲರ್ ಹೋಗುವ ವ್ಯವಸ್ಥೆಗಾಗಿ ಮಾರ್ಗ ಮಾಡಿದ್ದೀವಿ. ಟಿಲ್ಲರ್ ಹೋಗುವಂಥದ್ದು ತೆಂಗಿನಕರಿ ತೆಂಗಿನಕಾಯಿ ಎಲ್ಲ ತೆಂಗಿನ ಗಿಡ ಹೆಚ್ಚಿನ ಅಡಿಕೆ ಮರಕ್ಕೆ ಟ್ರೇಲರ್ ಹೋಗ್ತದೆ ಟ್ರೇಲರ್ ಇವರದ್ದು ಈ ವ್ಯಾನ್ ಕೂಡ ಪ್ರತಿಯೊಂದು ಗಿಡದ ಪಕ್ಕದ ಹೋಗ್ತದೆ ಆ ಟ್ರಂಚ್ ಮಾಡಿದಕ್ಕೆ ಸುರಿಲಿಕ್ಕೆ ಶುರು ಮಾಡಿದ್ದಾರೆ. ಮೊದಲು ಹೊತ್ತು ಸಾಗಿಸುವ ಕೆಲಸ ಇಲ್ಲ ಏನಿಲ್ಲ ಅಂದರೆ ಅವರೆಲ್ಲ ಗ್ರಾಮದ ಕಲೆಕ್ಟ್ ಮಾಡಿ ಅವರ ಶೆಡ್ಡಿಗೆ ಹೋಗಿ ಅದರಲ್ಲಿ ಬರೀ ಹಸಿ ಕಸವನ್ನು ಡ್ರಮ್ಮಿಗೆ ಹಾಕಿ ಮನೆಗೆ ಕಳಿಸಿಕೊಟ್ರು. ಕಳಿಸಿಕೊಟ್ಟು ಪ್ರತಿ ಗಿಡಕ್ಕೆ ವ್ಯಾನ್ ಬರುವುದರಿಂದ ಅದಕ್ಕೆ ಸುತ್ತಾಕಿದ್ರು ಆ ಟ್ರಂಚಿಗೆ. ನಾನು ಹೇಳಿದಾಗೆ ಅವ್ರು ಟ್ರಂಚ್ ಹಾಕಿದ ಕೂಡಲೇ ಅಂತ ಮಾಡಿದ್ರು. ಅದು ಅಸಹ್ಯ ಕಾಣಬಾರ್ದು ಅಂತ ಯಾರಿಗಾದರೂ ಗರಿ ಮರದ ಕಿಶೂಳಿ ಅಥವಾ ಅಡಿಕೆ ಸಿಪ್ಪೆ ಇದನ್ನೆಲ್ಲ ಹಾಕಿ ನಾನು ಸೆಗಣಿ ನೀರು ಬಿಡ್ತು. ಅದು 3 ವರ್ಷ ಮೊದಲಿದ್ದು ಅಷ್ಟೊಂದು ಗೊತ್ತಾಗಲಿಲ್ಲ ಏನೋ ಇರಲಿ ಹೊಂಡ ಮುಗಿತ ಅಂತ. ಕಳೆದ ವರ್ಷ ನೋಡುವಾಗ ಸ್ವಲ್ಪ ಮರ ಎಲ್ಲ ಒಳಿತಾ ಈ ಸಲ ನೋಡ್ತೇನೆ ಎಲ್ಲ ಇದು ಎರೆಹುಳು ಗೊಬ್ಬರ ಆಗಿದೆ. ಉಚಿತವಾಗಿ ಎರೆಹುಳು ಗೊಬ್ಬರ ಆಗಿದೆ ಯಾಕಂದ್ರೆ ಮಣ್ಣಾಗ್ತೇನೆ ವರ್ಷಕ್ಕೆ ಒಂದು ಸಲ ಮೇಲೆ ಒಂದು ಎರಡು ಬಿಟ್ಟು ಮಣ್ಣಾಗ್ತೇನೆ. ಈಗ ನೋಡ್ತೇನೆ ನೈಸರ್ಗಿಕವಾಗಿ ಎರೆಹುಳು ಆಗ್ತದೆ. ಅದು ನನಗೆ ಈಗ ಖುಷಿ ಬರ್ತದೆ ಯಾಕಂದ್ರೆ 5 ವರ್ಷದ ಇಫೆಕ್ಟ್ ನನಗೆ ಖುಷಿ ಪಡುವಂಥದ್ದು ಈಗ ಕಾಯ್ಬೇಕಾಯ್ತು. ಈ ಟ್ರೆಂಚ್ ಮಾಡುವುದು ಅಂತ ಹೇಳಿದ್ರಲ್ಲ ಇದು ಎಷ್ಟು ಅಂತರದಲ್ಲಿ ಮಾಡುವಂತದ್ದು ಎಷ್ಟು ಆಳ ಉದ್ದ ಎಲ್ಲ ಇರ್ತದೆ? ಅದು ತೆಂಗಿನ ಮರದ ಆಹಾರ ಬೇರುಗಳು ಹೆಚ್ಚಾಗಿ 5 ಫೀಟ್ ದೂರದಲ್ಲಿ ಇರುತ್ತೆ. ಅದಕ್ಕಾಗಿ ನಾನು ಎಂತ 4 ಫೀಟ್ ದೂರದಲ್ಲಿ JCP ಸಣ್ಣ ಬಕೆಟ್ ಸಿಕ್ಕಿಸಿ 4 ಫೀಟ್ ದೂರದಲ್ಲಿ 1 ಫೀಟ್ ಅಗಲ ಅಷ್ಟೇ 1 ಫೀಟ್ ಆಳ ಟ್ರೆಂಚ್ ಮಾಡಿಸಿದ ಸುತ್ತ. ಅದು ಇವತ್ತಿಗೂ ನನಗೆ ಕಟ್ಟೆ ಮಾಡ್ಲಿಕ್ಕಿಲ್ಲ ಏನಿಲ್ಲ. ಆವಾಗ ಮಾತ್ರ ಒಂದು ಸಲ ಮಾಡಿದ್ದು ಇವಾಗ ಇನ್ನೊಂದು ನಿರಂತರ. ಯಾಕಂದರೆ ಅದು ಐದು ವರ್ಷ ಮೊದಲು ಬೇರ್ ಕಟ್ಟಾಯಿತು, 2ನೇ ವರ್ಷ ಏನೋ ಸ್ವಲ್ಪ ಜೀವ ಆಯಿತು, 3ನೇ ವರ್ಷ ಸ್ವಲ್ಪ ಗಿಡಕ್ಕೆ ಆರು ಸಿಗುವಾಗಾಯಿತು. ಈಗ ನಿರಂತರ ಆಸಿಗಂದು ತೆಂಗಿನ ಮರದ ಉತ್ತಮ ಗರಿ ಬಂದೆ, ಉತ್ತಮ ಕಾಯಿ ಬಂದೆ, ಇನ್ನದಕ್ಕೆ ಕಟ್ಟೆ ಆಹಾರ ಹಾಕುವಂತು ಒಂದೇ ಇಲ್ಲ ಕಂಟಿನ್ಯೂಸ್. ಪ್ರತಿ ವರ್ಷವೂ ಕೂಡ ಇದಕ್ಕೆ ಗೊಬ್ಬರ ಹಾಕ್ತಾ ಹೋಗುದಾ? ಪ್ರತಿ ವರ್ಷ ನಮ್ಮದು ಹೊಳೆ ಬದಿ ಆದ ಕಾರಣ May 30 ನವೆಂಬರ್ ತನಕ ಮಳೆಗಾಲದಲ್ಲಿ ವಾಹನ ಬರೋದಿಲ್ಲ ಅಂದರೆ ಮಾರ್ಗಿದ್ರು ಅಷ್ಟ ತನಕ 2 ರೌಂಡ್ ಬರ್ತದೆ ಅವ್ರದ್ದು. ಅಂದರೆ ಅಡಿಕೆ ಗಿಡಕ್ಕೆ 1 ಫೀಟ್ ದೂರದಲ್ಲಿ ಮೇಲೆ ಹಾಕೋದು ಟ್ರಂಚ್ ಹಾಕಲಿಲ್ಲ. ತೆಂಗಿನ ಮರಕ್ಕೆ ಟ್ರಂಚ್ ಹಾಕಿದ್ದೀನಿ ಅದು ಫುಲ್ ಕವರ್ ಆಗ್ತದೆ. ಕಳೆದ ವರ್ಷ ಹಾಕಿದ್ದು ಜನವರಿ ಹಾಕಿದ್ದು ಏಪ್ರಿಲ್ ಮೇ ಬರುವಾಗ ಅದು ನೆಲ ಇದಾಯಿತು ಎಲ್ಲ ಸಿಂಕ್ ಹಾಕಾಯಿತು. ಪುನಃ ಮಳೆ ಬರುವ ಹಾಕಿದ್ದು ಏಪ್ರಿಲ್ ಮೇಯಿಂದ ಮೊದಲು ಈ ಮಳೆಗಾಲದಲ್ಲಿ ಪುನಃ ಸಿಂಕ್ ಆಯಿತು. ಆ ಹೊಂಡ ಉಂಟಲ್ಲ ಅದು ಮುಚ್ಚುತ್ತಾ ಇರ್ತದೆ ಇಲ್ಲ ಇಲ್ಲ ಅಲ್ಲಿ ಅಲ್ಲೇ ಅದು ಸಿಂಕ್ ಆಗ್ತದೆ ಸ್ವಲ್ಪ ಮಣ್ಣಾಗ್ತದೆ ಅಲ್ಲಿ ಎರೆಹುಳು ಆಗಿದೆ ಮುಟ್ಲಿಕ್ಕಿಲ್ಲ ಇನ್ನು ಮುಟ್ಲಿ ಸಾಧ್ಯವಿಲ್ಲ ಅಷ್ಟು ಬೇರು ಬಂದಿದೆ. ಈಗ ಪ್ರತಿ ವರ್ಷವೂ ಕೂಡ ಅದಕ್ಕೆ ಗೊಬ್ಬರ ಹಾಕ್ತಾ ಹೋಗುದಾ ಈ ತರಕಾರಿ ವೇಸ್ಟ್? ಈ ವರ್ಷ ಅದಕ್ಕೆ ಹಾಕ್ತಾ ಹೋದ ಆ ಟ್ರಂಚಿಗೆ ಟ್ರಂಚ್ ಮುಚ್ಚುದಿಲ್ಲ ಇಲ್ಲ ಅದು 1 ಫೀಟ್ ಆಳಲ್ವಾ ಅದು ಹಾಕಿದ ಹಾಕುವ ದಿವಸ ಸ್ವಲ್ಪ ಮೇಲೆ ಕಾಣ್ತದೆ ಅದು ಕಂಪೋಸ್ಟ್ ಆದ ಮೇಲೆ ಅದು ಡೌನ್ ಆಗ್ತದೆ. ಅದು ನಿರಂತರ ಇನ್ನು ಮುಂದೆ ತೆಂಗಿನಗೆ ಕಟ್ಟೆ ಮಾಡಬೇಕು ಅದಕ್ಕೆ ಸುತ್ತ ಹಾಕಬೇಕು ಅಂತ ಏನಿಲ್ಲ. ಈ JCBಯಲ್ಲಿ ಅಥವಾ ನಿಮ್ಮ ಸಣ್ಣ ಒಂದು ಬಕೆಟ್ ಇರೋದು ಅಂತ ಹೇಳಿದ್ರಲ್ಲ ಅದರಲ್ಲಿ ಎಷ್ಟು ಖರ್ಚು ಬರುತ್ತದೆ ಒಂದು ತೆಂಗಿನ ಮರಕ್ಕೂ ಅಥವಾ 100 ತೆಂಗಿನ ಮರಕ್ಕೂ ಮಾಡಿದ್ರೆ? ಅದಂದರೆ ಗಂಟೆ ಲೆಕ್ಕ ಅಲ್ವಾ ನನಗೆ ಒಂದು ಗಂಟೆಗೆ ಎಷ್ಟು ಮಾಡ್ಬೋದು ಟ್ರಂಚ್? ನನ್ನ ಲೆಕ್ಕದಲ್ಲಿ ಒಂದು ಒಂದು ಫಾಸ್ಟ್ ಮಾಡ್ತಾರೆ ಅಂದರೆ ವಾಹನ ಹೋಗುವ ವ್ಯವಸ್ಥೆ ಇದ್ದ ಕಾರಣ ನನ್ನ ಲೆಕ್ಕದಲ್ಲಿ ಒಂದು 25 ಮಾಡ್ಬೋದು ಒಂದು ಗಂಟೆಗೆ. ಓ ಯಾಕಂದ್ರೆ 1 ರೌಂಡ್ ಬರೋದು ಮಾತ್ರ ಆಗಲಿಕ್ಕೆ ಏನಿಲ್ಲ ಮತ್ತೆ ಮೇಲೆ ಅಲ್ವಾ ಆ ಬಕೆಟ್ 2 ಫೀಟ್ ಉಂಟು ಅದು ಅರ್ಧ ಬಕೆಟ್ ಮಾತ್ರ ಅಂದಾಜಿನ ಮೇಲೆ. ವಾಹನ ಹೋಗುವ ವ್ಯವಸ್ಥೆ ಬೇಕು ವಾಹನ ಮೇನ್ ಅಂದರೆ ವಾಹನ ಹೋಗುವ ವ್ಯವಸ್ಥೆ ಬೇಕು. ವಾಹನ ಹೋಗುವ ವ್ಯವಸ್ಥೆ ಇದ್ರೆ ಮಾತ್ರ ಸಾಧ್ಯ. ನೀವು ಹೇಳಿದಾಗೆ ಎಷ್ಟು ತೆಗಿಬಹುದು ಅಂತ ಹೇಳುವಾಗ ಒಂದು ಕಟ್ಟೆಯಿಂದ ಒಂದು ಕಟ್ಟೆ ಹೋಗೋ ಟೈಮೇ ಜಾಸ್ತಿ ಆಗ್ತದೆ ನಮಗಿದು ಇದೌದ ಕಂಟಿ. ಮತ್ತು ತೆಂಗಿನ ಗಿಡ ನೆಟ್ಟ ವ್ಯವಸ್ಥೆ ಸಾಲಾಗಿ ಅಡ್ಡ ನೀಟ ಓರೆ ಕೊರೆ ಇಲ್ಲ ಅದು ಅದು ಒಂದು ಪ್ರಯೋಜನ. ಎಷ್ಟು ತೆಂಗಿನ ಮರ ಇವೆ? ನನ್ನ ತೆಂಗಿನ ಮರ 80 ಅಡಿಕೆನು 250. ಈಗ ಹೆಜಮಾಡಿ ಗ್ರಾಮ ಪಂಚಾಯತ್ ವತಿಯಿಂದ ನಿಮಗೆ ಸಾಕಷ್ಟು ಸಹಕಾರ ಸಿಗ್ತಾ ಇದೆ, ಈ ಬಗ್ಗೆ ಹೇಳಿ. ನನಗೆಂದರೆ ಸಾವಯವ ಇದು ಬದಲಾವಣೆ ಮಾಡುವಾಗ ಹೆಜಮಾಡಿ ಗ್ರಾಮದವರು ಸಹಕಾರ ತುಂಬ ಸಿಕ್ಕಿದೆ. ಯಾಕೆಂದರೆ ಅವರು ಕಸ ಹಾಕುವಂಥ ಒಂದು ಪ್ರಸ್ತಾವ ಬಂದಾಗ ನಾನು ಅದನ್ನು ಸ್ವೀಕರಿಸಿದೆ. ಅವರೇ ಅಲ್ಲಿ ಕ್ಲೀನ್ ಆದರೆ ಒಂದು ಇದು ಮಾಡ್ತೇನೆ ಅದು ಹಸಿ ಕಸ ಅಲ್ಲದೆ ಬೇರೆ ಯಾವುದೂ ಅದರಲ್ಲಿ ಬರಬಾರ್ದು, ಪ್ಲಾಸ್ಟಿಕ್ ಕಬ್ಬಿಣ ಈ ಥರ ಬರಲೇಬಾರ್ದು ಅಂತ ನಾನು ಹೇಳಿದ್ದೇನೆ. ಅದು ಅವ್ರ ಮಾತಿನಂತೆ ಅಷ್ಟು ಕ್ಲೀನಾಗಿ ಕಳಿಸಿಕೊಡ್ತಾರೆ. ಕೆಲವು ಸಲ ಅಪ್ಪಿತಪ್ಪಿ ಅದರಲ್ಲಿ ಸೆಂಟ್ ಬಾಟ್ಲಿ ಮಾತ್ರದ ರ್ಯಾಪರ್ ಬಿಸ್ಕಿಟ್ ಇದು ರ್ಯಾಪರ್ ಎಲ್ಲ ಬರ್ತದೆ. ಅದು ಏನು ಮಾಡ್ತೇನೆ ಹಾಕುವಾಗ ಮಕ್ಕಳು ಹೆಕ್ಕಿ ತೆಗಿತಾರೆ. ಕೆಲವು ಸಲ ನಾನೇ ಗ್ಲೌಸ್ ಹಾಕಿ ತೆಗೆದದ್ದುಂಟು. ಯಾಕೆಂದರೆ ಹಾಕಿ ಒಂದು 4 ದಿವಸ ಕೊಳೆಯುವಾಗ ಅದು ಮೇಲೆ ಬೀಳ್ತದೆ. ಅದನ್ನು ನಾನು ತೆಗೆದುಂಟು. ಅಂತೂ 90% ಅದು ಕ್ಲೀನ್ ಬಂದಿದೆ. ಅದು ಕೆಲವು ನಮ್ಮ ಗ್ರಾಮಸ್ಥರ ಬೇಜವಾಬ್ದಾರಿಂದ ಅವ್ರದ್ದು ತಪ್ಪಲ್ಲ, ಅವ್ರು ಆದಷ್ಟು ಇರ್ತಾರೆ, ಕೆಲವು ಸಣ್ಣ ಸಣ್ಣ ಸಿಗೋದಿಲ್ಲ. ಆದ ಕಾರಣ ಪಂಚಾಯತಿನವರದು ಅಧ್ಯಕ್ಷರು ಕೃಷಿ ಮತ್ತು ಸಿಬ್ಬಂದಿ ವರ್ಗ ಅದು ಮೀನ್, ಯಾಕೆಂದ್ರೆ ಅವರು ಒಂದಷ್ಟು ಕ್ಲೀನ್ ಮಾಡಿ ತಂದು ಗಿಡಕ್ಕೆ ಹಾಕೊಂಡು, ಯಾಕೆಂದ್ರೆ ನಾನು ಗಿಡಕ್ಕೆ ಹಾಕುವಂಥದ್ದು ನನ್ನ ಕೆಲಸ ಅಲ್ಲ, ನಾನು ಬರೀ ನೋಡ್ತೇನೆ. ಸ ಮಧ್ಯಾಹ್ನ ಮೇಲೆ ಬರ್ತಾರೆ, ಪ್ರತಿ ದಿವಸ ನಾನು ಇರ್ತೇನೆ, ಹೆಕ್ತಾರೆ, ಅದು ಆಗದಿದ್ರೆ ಗ್ಲೌಸ್ ಹಾಕಿ ನಾನು ತೆಗಿತೇನೆ. ಈಗ ಗ್ರಾಮ ಪಂಚಾಯತಿನ ತರುವಂತಹ ಈ ವೇಸ್ಟ್ ಅಲ್ಲದೆ ನಿಮ್ಮ ತೋಟದಲ್ಲಿ ಉತ್ಪತ್ತಿಯಾಗುವಂತಹ ವೇಸ್ಟ್ ನ ಒಂದು ಬಳಕೆ ಎಲ್ಲ ಹೇಗೆ? ಹೌದು, ಅದು ನೋಡಿ ಗರಿ ಸಿಗ್ತದೆ ಅಲ್ಲೇ ಕಟ್ ಮಾಡಿ ಹಾಕುದು, ಮತ್ತೆ ಅದರ ಮೇಲೆ ಅದು ತೆಂಗಿನ ಬುಡ ಹತ್ತಿರ ಹಾಕ್ಬೇಕಲ್ಲ ಆ ಟ್ರಂಚ್ ಉಂಟು ನೋಡಿ, ಅದರ ಮೇಲೆ ಹಾಕುದು. ನೀವು ಹೇಳಿದ್ರೆ ಅದು 4 ಫೀಟ್ ದೂರದಲ್ಲಿ, ಹೌದು, ಅದು ಮುಚ್ಚುತ್ತಾ ಹೋಗ್ತದೆ, ಅದು ಸಿಂಕ್ ಆಗ್ತಾ ಹೋಗ್ತದೆ, ಮುಚ್ಚುತ್ತಾ ಹೋಗ್ತದೆ. ಈಗ ಅದು ನೋಡಿ ಒಂದು 2 ವರ್ಷ ಅಂತ ಒಳ್ಳೆಯದಾಗಿದೆ, ಇನ್ನೊಂದು 2 ವರ್ಷ ನಾನು ಅದಕ್ಕೆ ಏನು ಹಾಕದಿದ್ರೂ ಅದು ಮುಂದುವರಿತದೆ, ಯಾಕಂದ್ರೆ ಅಷ್ಟು ಅದರಲ್ಲಿ ಸ್ಟಾಕ್ ಉಂಟು. ಇಳುವರಿಯಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ ಕಾಣ್ತಾ ಇದೆ ಈ ತ್ಯಾಜ್ಯ ಹಾಕ್ಲಿಕ್ಕೆ ಶುರು ಮಾಡಿದ ಮೇಲೆ? ತ್ಯಾಜ್ಯ ಹಾಕುವ ಮೊದಲು, ಯಾಕಂದ್ರೆ ನಮ್ದು ಹೊಳೆ ಬದಿ ತೋಟ, ಹೊಳೆ ಬದಿಯಲ್ಲಿ ಉಪ್ಪು ಜಾಸ್ತಿ, ಮರಳು ಮತ್ತೆ ಹುಳಿ ಅಂಶ ಜಾಸ್ತಿ, pH ಇದು, ಆದ ಕಾರಣ ತೆಂಗಿನ ಮರ ಸೊರಗುದು, ಕಾಯೆಲ್ಲ ಚಿಕ್ಕದಾಗುದು, ಫಸಲೆಲ್ಲ ಕಡಿಮೆ ಇತ್ತು. ನಮ್ಮ ಅಕ್ಕಪಕ್ಕದಲ್ಲಿ ಬಿಟ್ಟೇ ಬಿಟ್ಟಿದ್ದಾರೆ ಇದು ಆಗುವಂಥದ್ದಲ್ಲ ಅಂತ, ನಾನು ಕೂಡ ಬಿಟ್ಟಿದ್ದೀನಿ, ಕೆಲವು ಗಿಡ ಸತ್ತು ಹೋಗಿದೆ. ಈ ಸಾವಯವ ಅಂತ ನಾನು ಬದಲಾವಣೆ ಮಾಡಿದ ಮೇಲೆ ಸ್ವಲ್ಪ ಇಂಪ್ರೂವ್ ಆಯಿತು, ಇರಲಿ ಸಾಯೋಗಿಂತ ಇರ್ತದೆ. ಈಗ ಇವರು ಕಳಿಸಿದ ಮೇಲೆ ತೆಂಗಿನಕಾಯಿದು ಸೈಜು ದೊಡ್ಡದಾಯಿತು, ತೆಂಗಿನಕಾಯಿದ ಈಲ್ಡ್ ಅಂದರೆ ನಂಬರ್ ಆಫ್ ಕೌಂಟಿಂಗ್ ಅದು ಜಾಸ್ತಿ ಆಯಿತು. ಎಷ್ಟು ಬರ್ತಾ ಇದೆ ನನಗೆ ಅಂದರೆ ಎವರೇಜ್ ಒಂದು 20 ಸಿಗ್ತದೆ, ಆವಾಗ ಮೊದಲು 1 ಕಾಯಿ, ಯಾಕೆಂದ್ರೆ ಎವರೇಜ್ ಸಿಗ್ತದೆ ಒಂದು 20 ಕಾಯಿ ಸಿಗ್ತದೆ. ಒಂದು ತೆಂಗಿನ ಮರದಲ್ಲಿ ಎಷ್ಟು ಸಿಗ್ತದೆ? ಒಂದು ಕೇನ ನಾವು 4 ಸಲ ಇದು ಮಾಡ್ತೇವೆ ವರ್ಷಕ್ಕೆ, 4 ಅಂದರೆ ಒಂದು 100 ತನಕ ಸಿಗ್ತದೆ, 90 ಈಗ ಸಿಗ್ತದೆ, ಅದರ ಮೊದಲು 45 ಸಿಗಲಿಲ್ಲ. ಎಷ್ಟು ಇದಾಗಿದೆ ಅಂದರೆ ತೆಂಗಿನ ಮರದವರು ಮೇಲೆ ಹೋಗ್ಲಿಕ್ಕೆ ಹೇಳಲಿಲ್ಲ, 5 ಕಾಯಿ ನಮಗೆ ಆಗ್ತದೆ, ನೀವು ಅದಕ್ಕಿಂತ ಹೆಕ್ಕಿದ್ದು 2 ಸಿಕ್ಕಿದ್ರೆ ನಿಮಗೆ ಲಾಭ ಅಂತ ಹೇಳ್ತಿದ್ದು. ಯಾವಾಗ 4 ವರ್ಷ ಮೊದಲು 81 ಸಿಗ್ತದೆ, ಹೌದು ಈಗ ಸಿಗ್ತದೆ, ಈಗ ಅವರೇ ಹೇಳ್ತಾರೆ ಆಗ್ಬೋದು ಅಂತ. ಯಾಕೆಂದ್ರೆ ಅವರಿಗೆ ಮೇಲೆ ಹೋದವರಿಗೆ 40-50 ರೂಪಾಯಿ ಅಂತೇಳಿ 4-5 ಕಾಯಿ ಅವರಿಗೆ ಅವ್ರದ್ದು ಲೆಕ್ಕ, ಅವ್ರು ಹೇಳ್ತಾರೆ 4-5 ಕಾಯಿ ನಮಗೆ, 1 ಕಾಯಿ ಹೆಕ್ಕಿದವನಿಗೆ 5 ಕಾಯಿ ಇದ್ರೆ ನಾವು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. ಈಗ ಒಂದು ಮರದಲ್ಲಿ ಒಂದು ಸರಾಸರಿ 20 ಸಿಗುವಾಗ ಅವರು ಖುಷಿ ಪಡ್ತಾರೆ, ಯಾಕಂದ್ರೆ ನನ್ನ ಪರ್ಮನೆಂಟ್ ತೆಂಗಿನಕಾಯಿ ತೆಗೆದು, ಅವರು ಹೇಳ್ತಾರೆ ಆವಾಗ ಕೊಯ್ಯುವಾಗ ತುಂಬ ವ್ಯತ್ಯಾಸ ಇದೆ, ಖುಷಿಯಲ್ಲಿ ಇದು ಮಾಡ್ತೀನಿ, ನನಗೂ ಖುಷಿ ಅವರಿಗೆ ಖುಷಿ. ಈಗ ಅಡಿಕೆ ತೋಟದಲ್ಲಿ ಈ ತ್ಯಾಜ್ಯಗಳ ಒಂದು ನಿರ್ವಹಣೆ ಹೇಗೆ? ಅಡಿಕೆ ತೋಟದಲ್ಲಿ ಹೊಂಡ ತೆಗಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ಹತ್ತಿರ ಇರ್ತದೆ. ಅದಕ್ಕಾಗಿ ಎಂತ ಮಾಡ್ತೇವೆ, 1 ಫೀಟ್ ದೂರದಲ್ಲಿ ಸ್ವಲ್ಪ ತೆಳುವನೆ ಅಲ್ಲಿ ಅಂದ್ರೆ ತೆಂಗಿನ ತೋಟಕ್ಕೆ ಫುಲ್ ಆಗ್ತದೆ, ಅದು ಆಶೆ ಬಿಟ್ಟು ಹಾಕ್ಲಿಕ್ಕೆ ಹೇಳಿದ್ರು, ಅದಕ್ಕೊಂದು ಪ್ರಯೋಜನ ಬಿತ್ತು ಅದು ಅಲ್ಲಿ ಕಂಪ್ಲೀಟ್. ಇದಕ್ಕೆ 1 ಫೀಟ್ ದೂರದಲ್ಲಿ ಸಾಧಾರಣವಾಗಿ 3-4 ಇಂಚ್ ದಪ್ಪದಲ್ಲಿ, ಯಾಕಂದ್ರೆ ಬಿಸಿ ಆಗ್ತದೆ ಅದು, ಅದು ತೋಟಗಾರಿಕೆ ಅವರ ಮಾರ್ಗದರ್ಶಿ ಪ್ರಕಾರ ಅದನ್ನು ಹಾಕಿ ಅದರ ಮೇಲೆ ಇದು ಕಿಶುಲ್ ಯೂರಿಯಾ ಅಥವಾ ತೆಂಗಿನ ಗರಿಯ ಹಾಕಿ ಸೆಗಣಿ ನೀರು ಬಿಡುದು. ಅದು ಎಂತ ಆಗ್ತದೆ, 1 ವಾರ ಹೋಗುವಾಗ ಸ್ವಲ್ಪ ಕೊಲ್ಲಿರ್ತದೆ, 1 ವಾರ ಹೋದ ಮೇಲೆ ಸ್ವಲ್ಪ ಕೊಚ್ಚುತ್ತೇನೆ. ಯಾಕೆ ಕೊಚ್ಚುದಂದ್ರೆ ಅದು ಬಿಸಿ ಆಗುವ ಸಾಧ್ಯತೆ ಇರ್ತಾವೆ, ಆ ಬಿಸಿಯನ್ನು ಅವಾಯ್ಡ್ ಮಾಡಿ ಸ್ವಲ್ಪ ಕೊಚ್ಚಿದ್ದೇನೆ ಮತ್ತೆ ಬಿಟ್ಟು ಬಿಡುದು. ಈಗ ಏನಾಗಿದೆ ಅಂದ್ರೆ ಅಡಿಕೆ ತೋಟದ ಫುಲ್ಲು ಎರೆಹುಳ, ಎಲ್ಲಿ ಅಗೆದ್ರು ನೋಡಿದೆ ನೈಸರ್ಗಿಕವಾಗಿ ಸಿಕ್ಕಿದ ಎರೆಹುಳ ಆಗಿದೆ. ಇನ್ನು ಮುಂದೆ ಏನ್ ಮಾಡ್ಬೇಕಂದ್ರೆ ಅದನ್ನ ಎರೆಹುಳಕ್ಕೆ ಆಹಾರ ಕೊಡ್ಲಿಕ್ಕಾಗಿ ಬೇರೆ ತೊಟ್ಟಿ ಮಾಡಿ 1 ತಿಂಗಳು ಅಥವಾ 2 ತಿಂಗಳಲ್ಲಿ ಸ್ವಲ್ಪ ಕಳೆತು ಅಂದರೆ ಪುಡಿ ಮಾಡಿ ಅದಕ್ಕೆ ಹಾಕಿದರೆ ಸೀದಾ ಅದಕ್ಕೆ ಆಹಾರ ಸಿಗ್ತದೆ ಅಂತ ನನ್ನ ಅನಿಸಿಕೆ, ಅಥವಾ ಮತ್ತು ಕೆಲವರು ತಿಳಿಸಿದ ಪ್ರಕಾರ ಅದು ಸತ್ಯ. ಯಾಕಂದರೆ ಮೊದಲು ಅಲ್ಲಿ ಎರೆಹುಳದ್ದು ಅದರಷ್ಟಿಗೆ 2 ವರ್ಷ ನಂತರ, ಈಗ ಅದಕ್ಕೆ ನಿರಂತರ ನಾನು ಆಹಾರ ಕೊಟ್ಟರೆ ಅದು ಅಲ್ಲಿ ನಿಲ್ತದೆ, ಇಲ್ಲದೆ ವಲಸೆ ಹೋಗ್ಬೋದು ಅಥವಾ ಸಾಯ್ಬೋದು. ಈಗ ಸಾಮಾನ್ಯವಾಗಿ ತೆಂಗಿನ ಮರದಲ್ಲಿ ಪೊಟ್ಯಾಷಿಯಂ ಅಂಶ ಕೊರತೆ ಆಗುವಂತ ನಾವು ನೋಡ್ತೀವಿ, ಅದು ಮಿಡಿ ಉದುರುವಂತಹದ್ದಾಗ್ಬೋದು ಅಥವಾ ಅಡಿಕೆಯಲ್ಲಿಯೂ ಕೂಡ ಅದು ಮಿಡಿ ಉದುರುವಂತ ಒಂದು ಸಮಸ್ಯೆ ಬರುತ್ತದೆ. ಈ ಸಾವಯವ ಕೃಷಿಯಲ್ಲಿ ಇಂಥ ಸಮಸ್ಯೆ ಬರೋದಿಲ್ವಾ? ಸಾವಯವ ಕೃಷಿಯಲ್ಲಿ ಒಂದು ವ್ಯತ್ಯಾಸ ಎಂದರೆ, ಈಗ ಸಾವಯವ ಹೇಳ್ತಾಳೆ ರಾಸಾಯನಿಕ ಹಾಕ್ಕೊಂಡು, ಆದರೂ ನಾನು ಮಣ್ಣು ಪರೀಕ್ಷೆ ಮಾಡಿದ ವರದಿಯ ಪ್ರಕಾರ ನನ್ನ ಈ ಸಾವಯವ ಮೆಥಡ್ನಲ್ಲಿ ನೈಟ್ರೋಜನ್ ಅಂಶ ಜಾಸ್ತಿ ಆಗಿದೆ. ಯಾಕಂದ್ರೆ ನೈಟ್ರೋಜನ್ ಅಂಶ ಮತ್ತು ಪೊಟ್ಯಾಶಿಯಂ ಲೆವೆಲ್ ಇರುವ ಬದಲು ನೈಟ್ರೋಜನ್ ಅಂಶ ಜಾಸ್ತಿ ಆಗಿದೆ ಅಂದರೆ ಸೊಕ್ಕಿ ಹೋಗಿದೆ ಅಂತಲೇ ಅದಾಗಿದೆ, ಪೊಟ್ಯಾಶ್ ಅಂಶ ಕಮ್ಮಿ ಉಂಟು ಯಾಕೆ ನಾನು ಮಣ್ಣು ಪರೀಕ್ಷೆ. ಇನ್ನು ಈ ಸಲದಿಂದ ಸ್ವಲ್ಪ ಪೊಟ್ಯಾಶ್ ಹಾಕಬೇಕಂತ ಶಿಫಾರಸು ಮಾಡಿದ್ದೇನೆ, 1 ಡೋಸ್ ಹಾಕಿದ್ದೇನೆ, ಅದು ಕೂಡ ಹಂತ ಹಂತವಾದ ಹಾಕಲಿ ಅಂತೇಳಿ. 3 ಸಲ ಹಾಕಿದ್ರೆ ತುಂಬ ಒಳ್ಳೆಯದು, ಅಂದರೆ 4 ತಿಂಗಳಿಗೆ 1 ಸಲ, ಸ್ವಲ್ಪ ಸ್ವಲ್ಪ, ಯಾಕಂದರೆ ಅದರಲ್ಲಿ ಉಂಟು ನೈಟ್ರೋಜನ್ಗೆ ಈಕ್ವಲ್ ಆಗಿ ಪೊಟ್ಯಾಶ್ ಕಡಿಮೆ ಉಂಟು, ಅದೊಂದು ಸತ್ಯ. ಈಗ ಪೊಟ್ಯಾಷನ್ ಯಾವ ರೂಪದಲ್ಲಿ ಕೊಡಬೇಕು ಅಂತಿದ್ದೀರಿ? ನಾನು ಇದೇ ಸಿಗ್ತದಲ್ಲ ಲಿಕ್ವಿಡ್ ಅಲ್ಲ, ಹೌದು ಮಿರಿಟ ಪೊಟ್ಯಾಶ್ ಹಾಕುದು. ಅಡಿಕೆಗೆ 200 ಗ್ರಾಮ್ಸಿನಷ್ಟು 4 ತಿಂಗಳಿಗೊಂದಿಗೆ ಶಿಫಾರಸು ಮಾಡಿದ್ದಾರೆ. ಯಾಕೆಂದ್ರೆ ಮಣ್ಣು ಪರೀಕ್ಷೆ ಮೇಲೆ ನೀವು ಸಾವಯವ ನಿಮ್ಮ ಮೆಥಡ್ನ ಪ್ರಕಾರ ಬೇರೆಯಲ್ಲಿ ಕರೆಕೊಂಡು ಪೊಟ್ಯಾಶ್ ಅಂಶ ಈ ಗಿಡಕ್ಕೆ ಕಡಿಮೆ, ಅದನ್ನು 3 ತಿಂಗಳಿಗೊಮ್ಮೆ 200 ಗ್ರಾಮ್ಸ್ನಷ್ಟು ಅಡಿಕೆ ಗಿಡಕ್ಕೆ ಹಾಕಿ ಒಂದು ಅರ್ಧ ಕಿಲೋ ತಷ್ಟು ತೆಂಗಿನ ಗಿಡಕ್ಕೆ ಆ ಟ್ರಂಚಿಗೆ ಹಾಕಿ ಅಂತ ಶಿಫಾರಸು ಮಾಡಿದ್ದಾರೆ. ಒಂದೊಂದು ರೌಂಡ್ ಆಯಿತು, ಅದು ಈ ಸಲದಿಂದ ಸ್ಟಾರ್ಟ್. ಈ ಪೊಟ್ಯಾಷಿನ ಕೊರತೆಯ ಒಂದು ಚಿಹ್ನೆಗಳು ಏನೇನು, ಏನು ಸಮಸ್ಯೆಗಳು ಕಾಣ್ತವೆ? ಪೊಟ್ಯಾಷ್ ಕಡಿಮೆ ಆದರೆ ಅಲ್ಲಿ ಗಿಡ ಎಲ್ಲ ಸೊಕ್ಕಿರ್ತದೆ, ಆದರೆ ಈಲ್ಡ್ ಕಡಿಮೆ ಇರ್ತದೆ. ಪೊಟ್ಯಾಷಿನ ಉದ್ದೇಶವೇ ಈಲ್ಡ್, ಅದಕ್ಕೆ ಬೇರೆ ಏನು ಕೆಲಸ ಇಲ್ಲ. ಅಲ್ಲಿ ಈಲ್ಡ್ ಕಡಿಮೆ ಆಯಿತು ಅಂತಾದರೆ ಪೊಟ್ಯಾಷ್ ಕೊರತೆ ಇದೆ ಅಂತ ಲೆಕ್ಕ. ಮತ್ತೆ ಅದೇ ಸೈಜ್ ಕಡಿಮೆ ಆಗ್ತದೆ ಸ್ವಲ್ಪ, ಇದು ಪೊಟ್ಯಾಷಿನ ಕೊರತೆ. ಈ ತೆಂಗು ಅಥವಾ ಅಡಿಕೆ ಕೃಷಿಯಲ್ಲಿ ಸಾವಯವ ಕೃಷಿಯನ್ನು ಮಾಡುವುದರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾಗಿರುವಂತಹದ್ದು, ಒಂದು ಬಳ್ಳಿಯಲ್ಲಿ ಹೆಚ್ಚಿನ ಒಂದು ಸೋರೆಕಾಯಿಯನ್ನು ಕೊಯ್ಯುವಂತಹ ಒಂದು ವಿಧಾನ, ಈ ಬಗ್ಗೆ ಹೇಳಿ. ಇದರಲ್ಲಿಯೂ ಕೂಡ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇದರಿಂದ ವಿಶೇಷ ಪುರಸ್ಕಾರವನ್ನು ಕೂಡ ನೀವು ಪಡೆದಿದ್ದೀರಿ, ಈ ಬಗ್ಗೆ ಹೇಳಿ. ಹೌದು, ಇದು ಸೋರೆಕಾಯಿ ಬಳ್ಳಿ ಅಂತಂದ್ರೆ ಒಂದು ಬಳ್ಳಿ ಮುಂದೆ ಹೋಗ್ತಾ ಇರ್ತದೆ. ಸಾಮಾನ್ಯವಾಗಿ ಸೋರೆಕಾಯಿ ಈ ಮೆಥಡ್, ನಾನು ಹೇಳಿದ ಮೆಥಡ್ ಮಾಡುವವರು ಮೊದಲೇ ಗಮನಿಸಬೇಕಾದ ವಿಷಯ, 5 ಸೆನ್ಸ್ ಜಾಗತಕ್ಕೆ ರಿಸರ್ವ್ ಇಡಬೇಕು. ಯಾಕಂದ್ರೆ ಒಂದು ಬಳ್ಳಿಗೆ 5 ಸೆನ್ಸ್ ಕಡಿಮೆ ಅಂದ್ರೆ 4-5 ಸೆನ್ಸ್ ಜಾಗವನ್ನು ರಿಸರ್ವ್ ಇಟ್ಟು ನಾನು ಹೇಳಿದ ಮೆಥಡ್ ಅನ್ನು ಮಾಡಿದವರಿಗೆ ಒಳ್ಳೇದು. ಈ ಮೆಥಡ್ ಬಗ್ಗೆ ಹೇಳಿ. ಮೆಥಡ್ ಅಂದ್ರೆ ಒಂದು ಬೀಜದ ಬಳ್ಳಿ ಮುಂದೆ ಹೋಗ್ತಾ ಇರ್ತದೆ, ಒಂದು ಎರಡು ಬಳ್ಳಿಯ ಬೀಜವನ್ನು ಹಾಕಿದೋ, ಗುಂಡಿ ಮಾಡಿ ಹಾಕೋದೋ, ಮಣ್ಣು ರಾಶಿ ಹಾಕಿ ಹಾಕೋದೋ? ನಾನಂದ್ರೆ ಆಗಸ್ಟ್ ತಿಂಗಳು ನಾನು ಮಾಡಿದ್ದು, ಆಗಸ್ಟ್ ತಿಂಗಳಲ್ಲಿ ಗದ್ದೆ ಬದಿಯಲ್ಲಿ ಒಂದು ಗುಪ್ಪೆ ಮಾಡಿ ಹಾಕಿದ್ದು. ಅದು ಕಟಾವ್ ಆಗುವಾಗ ಬಳ್ಳಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಟಾವ್ ಆದ ಕೂಡ ಅದು ಗದ್ದೆಗೆ ಹೋಗ್ತದೆ. ಗದ್ದೆಗೆ ಹೋಗಿ ಸಾಧಾರಣ ಬೀಜ ಹಾಕಿದ 2 ತಿಂಗಳ ನಂತರ ಮೊದಲು ಈಳು ಸಿಕ್ಕಿತು. ಆಮೇಲೆ ಗದ್ದೆ ಪಸೆ ಇರ್ತದೆ, ಸಾಮಾನ್ಯ ಕಾರ್ತಿಕ ಕಟಾವದ ಮೇಲೆ ಸುಗ್ಗಿ ಮಾಡುವವರು ಗದ್ದೆ ಕಟಾವ್ ಸ್ವಲ್ಪ ಪಸೆ ಇರ್ತದೆ. ಅದು ಹಾಗೆ ಮುಂದೆ ಮುಂದೆ ಹೋಗುವಾಗ ಬೆರಳಿನಷ್ಟು ತೋರಾಗುವಾಗ ಅದರಲ್ಲಿ ಅಲ್ಲಲ್ಲಿ ಇದು ಬರ್ತದೆ, ಬಿಳಿ ಬೇರು ಬರ್ತದೆ. ಅದು ಅದನ್ನು ಎತ್ತುವಾಗ ಗಮನಿಸಬಹುದು. ಆ ಬೇರಿಗೆ ಸುತ್ತ ಸುಡುಮಣ್ಣು ಗೊಬ್ಬರ ಮಾಡಿ ಕಟ್ಟೆ ಮಾಡಿ ಅದಕ್ಕೆ ಸೆಗಣಿ ನೀರು ಸ್ವಲ್ಪ ಸ್ವಲ್ಪ ಆಗ್ಬೇಕು. ಯಾಕಂದ್ರೆ ಅತಿ ಹೆಚ್ಚು ಸೆಗಣಿ ನೀರು ಹಾಕಿದ್ರೆ ನೆಲಕ್ಕೆ ಹೋಗ್ತದೆ, ಅದು ಕುಡಿಯುವುದು ಮೇಲಿದ್ದದ ಮಾತ್ರ. ಆ ಮೇಲೆ ಒಂದು 2 ಇಂಚ್ ಇದ್ದ ಮಾತ್ರ ಯಾವುದನ್ನು ಸ್ವೀಕರಿಸಿ, ಉಳಿದಂದು ನೆಲಕ್ಕೆ ಅಡಿಗೆ ಹೋಗ್ತದೆ. ಹಾಗೆ ಕಟ್ಟೆ ಮಾಡ್ತಾ ಮಾಡ್ತಾ ಒಂದು 5 ಇದು ಮಾಡಿದೆ ನೆಲ. ಇದು ಏನಾಗಿದೆ ಅಂದರೆ ಮೊದಲಿನ ಬಳ್ಳಿಯಿಂದ ಆದ ಸೋರೆಕಾಯಿ 1 ಮೀಟರ್ ದೂರಕ್ಕೆ ಒಂದಾದರೆ ಈ ಡೆವಲಪ್ ಮಾಡಿದ ಇದು ಹತ್ತಿರ ಆಗ್ಲಿ ಸಿಗುತ್ತೆ. ಎಷ್ಟು ಹತ್ತಿರ ಅಂದರೆ ಕೊನೆಗೆ ಒಂದು 6 ಇಂಚ್ ಹತ್ತಿರ ಸೋರೆ ಆಗ್ಲಿ. ಇದು ಗಮನಿಸಿದ ವಿಷಯ ಎಂದರೆ ಆಹಾರ ಅದಕ್ಕೆ ಬುಡದಿಂದ ನಾನು ಡೆವಲಪ್ ಮಾಡಿದಲ್ಲಿಗೆ ಒಂದು ಕಡಿಮೆ ಒಂದೊಂದು 10-15 ಫೀಟ್ ದೂರ ಇದೆ. ಇಲ್ಲಿಂದ ಅಲ್ಲಿ ಆಹಾರ ಹೋಗುವ ಬದಲು ಅಲ್ಲಿ ಅದಕ್ಕೆ ಆಹಾರ ಸಿಕ್ಕಿ ಅದು ಹತ್ತಿರ ಆಗ್ಲಿಸಿದೆ. ಇದು ನಾನು ಗಮನಿಸಿದ ಚಿಗುರು ಬರ್ತದೆ, ಹೊಸ ಚಿಗುರು ಬರ್ತದೆ, ಆಹಾರ ಕೂಡಲೇ ಸಿಗ್ತದೆ ಅಲ್ಲಿ ಸೋರೆಕಾಯಿ. ಈ ರೀತಿ ಅಲ್ಲಲ್ಲಿ ಡೆವಲಪ್ ಮಾಡಿದ ಕಾರಣ ಅಲ್ಲಲ್ಲಿ ಅಂದ್ರೆ ಎಷ್ಟು ಕಡೆ ಮಾಡಬೇಕು? ಅಲ್ಲಂದ್ರೆ ನಾನೊಂದು 5 ಕಡೆ ಮಾಡಿದ್ದೇನೆ. ನನಗೆ 1,000 ಮೇಲೆ ಬಂದ ಇದಕ್ಕೆ 5 ಕಡೆ ಮಾಡ್ತೇನೆ. ನಾನು ಮೊದಲೇ ಹೇಳಿದ್ದೇನೆ, 5 ಸೆನ್ಸ್ ಜಾಗ ರಿಸರ್ವ್ ಇಡಿ, ನೆಲದಾಡಿ ಪಸೆ ಇರಲಿ, ಅದು ಕಾಲು ಕೊಡ್ತದೆ ಕೂಡಲೇ. ಕಾಲು ಕೊಟ್ಟ ಕೂಡಲೇ ಮೆಲ್ಲ ಬಳ್ಳಿದ ಕಾಲು ಕೊಡ್ತದೆ. ಆ ಕಾಲು ಕೊಟ್ಟ ಸ್ಥಳದಲ್ಲಿ ಸುಡು ಮಣ್ಣು ಗೊಬ್ಬರ ಎಲ್ಲ ಒಂದು ಕಟ್ಟೆ ಮಾಡಿ ಕಟ್ಟೆಗೆ ದಿವಸಾಗ್ಲೂ 1 ಲೀಟರ್ನಷ್ಟು ಗೊಬ್ಬರ. ಮತ್ತೊಂದು ಗಮನಿಸಬೇಕಂದ್ರೆ ಗೊಬ್ಬರ ನೀರು ಸಾರಜನಕ ಜಾಸ್ತಿ ಮಾತ್ರ, ಅದಕ್ಕೆ ಒಂದು ಚೂರು ಪೊಟ್ಯಾಶ್ ಹಾಕಲೇಬೇಕು. ಪೊಟ್ಯಾಶ್ ಹಾಕದಿದ್ರೆ ಈ ಈಳ್ ಕಾಣೋದಿಲ್ಲ. ಬಳ್ಳಿ ಒಳ್ಳೆ ಕಾಣ್ತದೆ, ಹೌದು ಹೂ ಬಿಡ್ತದೆ, ಆದರೆ ಪೊಟ್ಯಾಶ್ ಬೇಕೇ ಬೇಕು ನನ್ನ ಪ್ರಕಾರ. ಅದಕ್ಕೆ ಬೂದಿಯನ್ನು ಕೂಡ ಹಾಕ್ಬೋದು. ಹೌದು, ಸುಡುಮಣ್ಣು ಅಂದ್ರೆ ಸುಡುಮಣ್ಣು ಗೊಬ್ಬರ, ಅದೊಂದು ಕಟ್ಟೆ ಮಣ್ಣು, ಅದಕ್ಕೆ ಸಗಣಿ ಮಣ್ಣು, ಸಗಣಿ ನೀರು 1 ಲೀಟರ್ ಸಾಕು ಒಂದೊಂದು ಕಟ್ಟೆ. ಯಾಕೆಂದ್ರೆ ಅತಿ ಹೆಚ್ಚು ಅಷ್ಟೇ ಒಂದು ಚೂರು ಸಗಣಿ ಹಾಕುವಾಗ ಪೊಟ್ಯಾಶ್ ಹಾಕಲೇಬೇಕು. ಪೊಟ್ಯಾಶ್ ಹಾಕಿದ ಎಫೆಕ್ಟೇ ಈಲ್ಡ್, ಇಲ್ಲದ್ರೆ ಬಳ್ಳಿ ಹರಡುದು. ಅದು ಅಷ್ಟು ಸ್ಥಳ ಕವರ್ ಆಗ್ತದೆ, ಅದು ಮೊದಲೇ ಗಮನಿಸಬೇಕಾದ ವಿಷಯ. ಈಗ ಒಂದು ಬುಡದಿಂದ 1,000ಕ್ಕೂ ಮಿಕ್ಕಿ ನೀವು ಸೋರೆಕಾಯಿಯನ್ನು ಕೊಯ್ದಿದ್ರಿ, ಈ ದಾಖಲೆಯನ್ನು ಹೇಗೆ ನೀವು ಮೇಂಟೈನ್ ಮಾಡಿದಿರಿ? ಮತ್ತು ಅಹಮದಾಬಾದ್ನಲ್ಲಿರುವಂತಹ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಲ್ಲಿಗೆ ನೀವು ಹೇಗೆ ಸೇರ್ಪಡೆ ಆದ್ರಿ? ನಾನಂದ್ರೆ ಇದು 2003-4 ವರ್ಷದ ಇದು ಪ್ರಯೋಗ. ಇದು ಮೊದಲನೇ ವರ್ಷ ನನಗೆ ಗೊತ್ತಿಲ್ಲ, ತರಕಾರಿ ನಾನು ಮನೆ ಕೊಟ್ಟು ತರಕಾರಿ ಮಾಡ್ತೀನಿ, ಕುಂಬಳಕಾಯಿ ಮಾಡಿದೆ ಸೌತೆಕಾಯಿದು, ಅದು ಮಾಡಿ ಇದೇ ರೀತಿ ಆಗಸ್ಟ್ನಲ್ಲಿ ಹಾಕಿದ್ದೇವೆ, ಕಟಾವಾದ ಬಳ್ಳಿ ಹೋಯಿತು. ಆಮೇಲೆ ಅಷ್ಟೊಂದು ಆರೈಕೆ ಮಾಡಲಿಲ್ಲ. ನಾವು ಅದನ್ನು ಗಿಡ ಎಲ್ಲ ತೆಗೆಯುವಾಗ ಅಲ್ಲಲ್ಲಿ ಬೇರು ಕಂಡಿತ್ತು. ನಾನು ಹೇಳಿದ ಬೇರು ಕಂಡಿತ್ತಲ್ಲ, ಏನಿದು ವಿಷಯ ಅಂತ ಬಿಟ್ಟು ಬಿಟ್ಟಿದ್ದೆ. 2 ವರ್ಷ ಕುಂಬಳಕಾಯಿ ಮಾಡಿದೆ, ಅದು ಪಂಪ್ಕಿನ್ ಅದು ಮಾಡಿದೆ. ಅದು ಮಾಡುವಾಗ ಅದನ್ನು ಮೊದಲೇ ನಾನು ಗಮನಿಸಿದೆ, ನೋಡಿ ಆದಷ್ಟು ಮುಂದೆ ಹೋಗಲಿ ಸ್ವಲ್ಪ ಅದನ್ನು ಡೆವಲಪ್ ಮಾಡುವ ಅಂತ. ಡೆವಲಪ್ ಮಾಡುವಾಗ ಇದೇ ರೀತಿ ಇನ್ನೂ ತುಂಬ ಆಯಿತು. ನಾನು 3ನೇ ವರ್ಷ ಮಾಡುವಾಗ ಮೊದಲೇ ಡಿಪಾರ್ಟ್ಮೆಂಟ್ ಸೇರ್ತೆ ಉಡುಪಿ ತೋಟಗಾರಿಕೆ ಇಲಾಖೆ, ನೋಡಿ ನನ್ನ 2 ಇದರಲ್ಲಿ ಈ ರೀತಿ ನಾನು ಗಮನಿಸಿದ್ದೇನೆ, ಈ ಸಲ ನಾನು ಸೋರೆಕಾಯಿ ಮಾಡ್ತೇನೆ, ನೀವು ಮೊದಲಿನಲ್ಲಿ ಗಮನಿಸಬೇಕು, ದಾಖಲಿಸಿಕೊಳ್ಳಿ, ಅದು ಎಷ್ಟಕ್ಕಷ್ಟು ನೋಡುವ, ನಮಗೆ ದಾಖಲೆದ ಉದ್ದೇಶ ಅಲ್ಲ, ಒಟ್ಟಾರೆ ನೋಡಿ ಪ್ರಯೋಗ ಸಕ್ಸಸ್ ಅಂತ. ಆವಾಗ ನಮಗೆ ಉಡುಪಿಯಲ್ಲಿ ಕೆ ಪಿ ರಮೇಶ್ ಅಂತ ಇದ್ದರು, ಅವರು ಸಹಕಾರ ಕೊಟ್ಟರು. ಅವರು ಬರುವಾಗ ಈ ರಿಪೋರ್ಟ್ ಇವರನ್ನು ಪತ್ರಕರ್ತರನ್ನು ಮತ್ತು ಅವರ ಸಿಬ್ಬಂದಿಯನ್ನು ಕರ್ಕೊಂಡು ಪ್ರತಿ ಸಲ ಅಂದರೆ ಒಂದು 15 ದಿವಸಕ್ಕೊಮ್ಮೆ ಎಲ್ಲ ಬಂದು ಮತ್ತೆ ಮತ್ತೆ ಕಾಯಿ ಆಗುವಾಗ 15 ದಿವಸಕ್ಕೊಮ್ಮೆ ಬರಲಿ ಶುರು ಮಾಡಿದ್ದೆ. 15 ದಿವಸದಲ್ಲಿ ನಾನು ಯಾವ ಯಾವ ಅಂಗಡಿಗೆ ಮಾರಿದ್ದೀನಿ, ಎಷ್ಟು ಕೊಯ್ದೇನು ಅವರು ದಾಖಲಿಸಿಕೊಂಡ್ರು, ನನ್ನ ಹತ್ರ ದಾಖಲು ಮಾಡಲಿಕ್ಕೆ ಹೇಳಿದರು. ಹಾಗೆ ಕೊನೆಯ ತನಿಖೆ ಬಂದರು. ಜೂನಿಗೆ ಎಂತ ಆಯಿತು, ನಾನು ಗದ್ದೆಗೆ ಬಳಿ ಕಟ್ಟವನ್ನು ಗದ್ದೆಯಲ್ಲಿ ನೀರಾಯಿತು ಕೊಳಿತದ್ದು. ಆವಾಗಲೂ ಬೇಕಾದಷ್ಟು ಮುಡಿಯಿತು, 1000 ಮೀಟ್ರು ದಾಖಲು ಮಾಡಿದ್ದೆ, ಮತ್ತೂ ಸಿಕ್ತಿತ್ತು. ಇದು ತೋಟಗಾರಿಕೆ ಇಲ್ಲ ವರ್ಷ. ಅವರು ಮತ್ತೆ ಎಂತ ಮಾಡಿದರು, ಬ್ರಹ್ಮಾವರ್ ಕಳಿಸಿರು ಕಾಣಬೇಕು, ನನಗೆ ಗೊತ್ತಿಲ್ಲ ಅದು ಎಲ್ಲೆಲ್ಲಿ ಹೋಯ್ತಂತ. ಬ್ರಹ್ಮಾವರ್ ಕಳಿಸಿ ಅಲ್ಲಿ ಅದು ಒಂದು ಬಳ್ಳಿ ಮಲ್ಟಿಪ್ಲೈ ಮಾಡಿದಾಗ ಜಾಸ್ತಿ ಆಯ್ತಂತ ಸೆಕ್ಸ್ ಅದು ಬೆಂಗಳೂರು ಹೋಯ್ತು. ಯಾಕಂದರೆ ಇಲ್ಲಿ ಹೋಯ್ತು, ನನಗೆ ಒಂದು ಲೆಟ್ರ್ ಬರ್ತಿತ್ತು ನಿಮ್ಮ ಇದು ಇಲ್ಲಿಗೆ ಬಂದಿದೆ ಅಂತ. ಕಳಿಸೋದು ನಾನಲ್ಲ, ಅಲ್ಲಿಂದ ಅವರು ಎಲ್ಲಿ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಕೊನೆಗೆ 2007 ಏಪ್ರಿಲ್ನಲ್ಲಿ ಒಂದು ಸಲ ತೋಟಗಾರ ಫೋನ್ ಮಾಡಿದ್ದು, ಅಹಮದ್ ಬಂದಿನ ಸೈಂಟಿಸ್ಟ್ ಅವರು ಬರ್ತಾರೆ ನಿಮ್ಮ ಇದು ಇದೆ ನೋಡ್ಲಿಕ್ಕೆ. ಹೌದು, ಯಾವಾಗ ಇದು ಬಳ್ಳಿ ಇರುವಾಗ, ಅಲ್ಲಿ ಹೋದ 8 ಗಾದ್ರು ಆ ಬಳ್ಳಿ ಇರುವಾಗ ಬಂದರು ಅವರು, ಎಲ್ಲ ನೋಡಿದ್ರು, ಅವರೆಲ್ಲ ಅದನ್ನು ಕನ್ಫರ್ಮ್ ಮಾಡಿದರು. ಯಾಕಂದರೆ ಬೆಂಗಳೂರಿಂದ ಅಹಮದಾಬಾದ್ ಹೇಗೆ ಹೋಯ್ತು ಅಂತ ನನಗೂ ಗೊತ್ತಿಲ್ಲ, ಅದೆಲ್ಲ ಡಿಪಾರ್ಟ್ಮೆಂಟ್. ಅವ್ರು ಕನ್ಫರ್ಮ್ ಮಾಡಿ ಹೋದರು, ಒಂದು 2 ತಿಂಗಳು ಹೋಗುವಾಗ ನಿಮ್ಮ ನಮ್ಮ ಇದಕ್ಕೆ ನೀವು ಸಿಲೆಕ್ಟ್ ಆಗ್ತೀರಿ ಬನ್ನಿ ಅಂತ. ನನಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಡ್ತದೆ, ಒಳ್ಳೆ ಕ್ಲಾಸ್ ಟ್ರಾವೆಲಿಂಗ್ ಅಲ್ಲಿ ಒಳ್ಳೆ ಕ್ಲಾಸ್ ನಿಲ್ಲುವಂತ. ನನಗೂ ನನ್ನ ಮಿಸ್ಸಸ್ಸಿಗೆ 3 ದಿವಸ IIM ಮೂರು ದಿವಸ ಕಾರ್ಯಾಗಾರ ಪ್ರೆಸೆಂಟೇಷನ್. ಆವಾಗ ಇಡೀ ಭಾರತದ ಒಂದು 50 ಮಂದಿ ಕೃಷಿಕರಿದ್ದು, ಅಂದರೆ ಬೇರೆ ಬೇರೆ ಗ್ರಾಸ್ ರೂಟ್ ಇನ್ವೆನ್ಷನ್. ಅಲ್ಲಿ ಸೈಂಟಿಸ್ಟ್ ಅವರಿದ್ದರು, PhD ಮಾಡಿ ವಿದ್ಯಾರ್ಥಿ ಇದ್ದರು, ರೈತರು ಅಷ್ಟೇ ಒಂದು 50 ಮಂದಿ, ಆದರೆ ಅಲ್ಲಿ ಒಂದು 400 ಮಂದಿ. ಅದರಲ್ಲಿ ಸೈಂಟಿಸ್ಟ್, ವರದಿಗಾರರು, PhD ಮಾಡುವವರು ಈಗೆಲ್ಲಿದ್ದರು, ಮತ್ತು ಪ್ರತಿಯೊಬ್ಬರಿಗೂ ಭಾಷಾಂತರ ಮಾಡಲಿಕ್ಕೆ ಒಬ್ಬೊಬ್ಬ ಪ್ರೊಫೆಸರ್ ಇದ್ದರು ಆಯಾ ಇದರದ್ದು. ನಮಗೂ ಕೂಡ ಇದ್ದರು, ಅಂದರೆ ಅಲ್ಲಿ ಅವರೆಲ್ಲ. ಅಲ್ಲಿ 3 ದಿವಸ ಕಾರ್ಯಾಗಾರ ಪ್ರೆಸೆಂಟೇಷನ್ ಅದೆಲ್ಲ. ಆಮೇಲೆ ನಮಗೆ ಸರ್ಟಿಫಿಕೇಟ್ ಇದ್ದರು, ಇದು ನ್ಯಾಷನಲ್ ರೆಕಾರ್ಡ್ ಅಂತ. ಅದರ ಮೊದಲು 700 ಇತ್ತಂತೆ, ನಮ್ಮದು ಇಷ್ಟರ ತನಕಲು 1000 ಮೇಲೆ ನ್ಯಾಷನಲ್ ರೆಕಾರ್ಡ್ ಇವತ್ತಿಗೆ ಉಂಟು. ಹಾಗೆ ಅಂದ್ರೆ ಈ ಪ್ರಯೋಗವನ್ನು ಸೋರೆಕಾಯಿಯಲ್ಲಿ ಮಾತ್ರ ಮಾಡುವುದಕ್ಕೆ ಸಾಧ್ಯವೋ ಅಥವಾ ಬೇರೆ ಬಳ್ಳಿ ತರಕಾರಿಗಳಲ್ಲಿ ಮಾಡಬಹುದು? ನನ್ನ ಪ್ರಕಾರ ಬಳ್ಳಿ ತರಕಾರಿಗಳು ಮಾಡಬಹುದು. ನಾನು ಮಾಡಿದ ಕುಂಬಳಕಾಯಿ, ಚೀನಿಕಾಯಿ ನೋಡಿ, ಕುಂಬಳಕಾಯಿ ಆದ ಕೆಂಬುಡೆ ಸೋರೆಕಾಯಿ, ಇದು 3 ಪ್ರಯೋಗ ನಾನು ಮಾಡಿದ್ದು. ಮೊದಲು ಡೌಟ್ ಇತ್ತು, ಎರಡನೇ ಸಲ ಇದು ಆಗಿರ್ಬೋದು ಅಂತ ಎನಿಸಿದೆ. ಮೂರನೇ ನಾನು ಡಿಪಾರ್ಟ್ಮೆಂಟ್ ಮೊದಲೇ ತಿಳಿಸಿದ ಕಾರಣ ಅವರು ಒಂದು ಉತ್ಸಾಹ ನೋಡುವ ಅಂತ ಮೊದಲಿನಿಂದಲೂ ಬರ್ತಿದ್ರು. ಡಿಪಾರ್ಟ್ಮೆಂಟಿನವರು ಬರುವಾಗ ಪತ್ರಕರ್ತರು ಬರುವುದು, ಅಂದರೆ ನಾನು ಪ್ರಚಾರ ಮಾಡಿದಲ್ಲ, ಪ್ರಚಾರ ಮಾಡಿದ ಅವರು, ಎಲ್ಲೆಲ್ಲಿ ಕಳಿಸಿದ್ದು ಎಲ್ಲ ಅವರೇ. ನನಗೆ ಆವಾಗ ಮಾಹಿತಿ ಮಾತ್ರ ಬರೋದು, ನಿಮ್ದು ಇಂಥ ಬಂದಿದೆ ಇಂಥ ಬಂದಿದೆ ಅಂತ. ಭಾಸ್ಕರ ಶೆಟ್ಟಿಯವರೇ, ಬಹಳ ಒಳ್ಳೆಯ ವಿಷಯವನ್ನ ಹೇಳಿದ್ರಿ. ಗ್ರಾಮ ಪಂಚಾಯತ್ನಲ್ಲಿ ಸಾವಯವ ತ್ಯಾಜ್ಯವನ್ನ ಯಾವ ರೀತಿ ಮರುಬಳಕೆ ಮಾಡಬಹುದು ಅಂತ ಒಂದು ಪ್ರಯೋಗವನ್ನು ಕೂಡ ನಿಮ್ಮ ಜಮೀನಿನಲ್ಲಿ ಮಾಡಿಕೊಂಡಿದ್ರಿ. ಜೊತೆಗೆ ಸೋರೆಕಾಯಿಯಲ್ಲಿ ಒಂದೇ ಬಳ್ಳಿ ಬುಡದಿಂದ ನೀವು 1000ಕ್ಕೂ ಮಿಕ್ಕಿ ಸೋರೆಕಾಯಿಯನ್ನು ಕೊಯ್ಯುವುದರಲ್ಲಿಯೂ ಕೂಡ ಯಶಸ್ವಿ ಆಗಿದ್ದೀರಿ. ನಿಮ್ಮ ಪ್ರಯೋಗವನ್ನು ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ತರಕಾರಿ ಕೃಷಿ ಈ ಕುರಿತು ಉಡುಪಿಯ ಭಾಸ್ಕರ ಶೆಟ್ಟಿ ಅವರೊಂದಿಗೆ ಸಂದರ್ಶನವನ್ನು ಆಲಿಸಿದಿರಿ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕರ್ನಾಟಕ ಯೋಜನೆ. ಈ ಯೋಜನೆಯ ಪ್ರಯೋಜನ ಪಡೆಯಲು ಇಂದೇ ಆಯುಷ್ಮಾನ್ ಕಾರ್ಡ್ ಮಾಡಿಸಿ. ಆಯುಷ್ಮಾನ್ ಕಾರ್ಡ್ಗಳನ್ನು ನಿಮ್ಮ ಹತ್ತಿರದ ಗ್ರಾಮವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ BPLನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, APLನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ರೆಫರಲ್ ಅವಶ್ಯಕತೆ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 104 or 14555 ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಪೇಟೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಾಲ್ಗೆ 52,000 to 56,000 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಾಲ್ಗೆ 42,000 to 48,500 ರೂಪಾಯಿ, ಕೋಕಾ ಕ್ವಿಂಟಾಲ್ಗೆ 24,000 to 28,500 ರೂಪಾಯಿ, ಕೊಬ್ಬರಿ ಸ್ಥಳೀಯ ಕ್ವಿಂಟಾಲ್ಗೆ 6,400 to 9,000 ರೂಪಾಯಿ, ತೆಂಗಿನಕಾಯಿ 1ನೇ ವರ್ಗ 1,000ಕ್ಕೆ 16,000 to 20,000 ರೂಪಾಯಿ, ತೆಂಗಿನಕಾಯಿ 2ನೇ ವರ್ಗ 1,000ಕ್ಕೆ 12,000 to 15,000 ರೂಪಾಯಿ, ಬೆಳ್ತಿಗೆ ಅಕ್ಕಿ ಸ್ಥಳೀಯ ಗಿರಣಿ ಕ್ವಿಂಟಲ್ಗೆ 2,850 ರಿಂದ 2,950 ರೂಪಾಯಿ. ಕಟ್ಟಾ ಸಾಂಬಾರು ಕ್ವಿಂಟಾಲ್ಗೆ 2,950 ರಿಂದ 3,050 ರೂಪಾಯಿ. ಐಆರ್ 8 ಕ್ವಿಂಟಾಲ್ಗೆ 2,900 ರಿಂದ 3,000 ರೂಪಾಯಿ. ಆಮದು ಭತ್ತ ಕ್ವಿಂಟಾಲ್ಗೆ 1,750 ರಿಂದ 1,950 ರೂಪಾಯಿ. ಆಮದು ಹಳದಿ ಬೆಲ್ಲ ಕ್ವಿಂಟಾಲ್ಗೆ 4,300 ರಿಂದ 4,600 ರೂಪಾಯಿ. ಕೆಂಪು ಬೆಲ್ಲ ಕ್ವಿಂಟಾಲ್ಗೆ 4,000 ರಿಂದ 4,100 ರೂಪಾಯಿ. ಕಪ್ಪು ಬೆಲ್ಲ ಕ್ವಿಂಟಾಲ್ಗೆ 4,100 ರಿಂದ 4,650 ರೂಪಾಯಿ. ಆಮದು ಮೆಣಸು ಕ್ವಿಂಟಾಲ್ಗೆ 28,000 ರಿಂದ 33,000 ರೂಪಾಯಿ. ಕಾಳು ಮೆಣಸು ಕ್ವಿಂಟಾಲ್ಗೆ 38,000 ರಿಂದ 48,000 ರೂಪಾಯಿ. ಗೇರು ಬೀಜ ಕಚ್ಚಾ ಕ್ವಿಂಟಾಲ್ಗೆ ಆವಕವಿಲ್ಲ. ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 2,200 ರಿಂದ 3,000 ರೂಪಾಯಿ. ಕದಳಿ ಕ್ವಿಂಟಾಲ್ಗೆ 3,000 ರಿಂದ 4,000 ರೂಪಾಯಿ.